ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕಬ್ಬು ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದ ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎನ್ ಟಿ ಪುಟ್ಟಸ್ವಾಮಿ ಮತ್ತು ನಿರ್ದೇಶಕರಾದ ಎಚ್ ಎನ್ ರಮೇಶ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಪುಟ್ಟಸ್ವಾಮಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರಮೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಪುಟ್ಟಸ್ವಾಮಿಗಳೇ, ನಿಮ್ಮ ಬಗ್ಗೆ, ಎಷ್ಟು ಜಮೀನಿದೆ, ಏನು ವಿದ್ಯಾಭ್ಯಾಸ ತಮ್ಮದು? ನಮ್ಮದು 7th ಸ್ಟ್ಯಾಂಡರ್ಡ್ ಅಷ್ಟೇ. ಹಾಂ, 2.5 ಎಕರೆ ಜಮೀನಿದೆ ನಮ್ಮದು. ಏನೇನು ಬೆಳೆ ಬೆಳಿತೀರಿ? ಫುಲ್ ಮೊದಲು ಕಬ್ಬು ಭತ್ತ ರಾಗಿ ಎಲ್ಲ ಬೆಳಿತಿದ್ವಿ, ಇವಾಗ 3 ವರ್ಷದಿಂದ ಅಡಿಕೆ ಮತ್ತು ತೆಂಗು. ಹಾಂ, ಅಷ್ಟು ಹಾಕ್ಕೊಂಡಿದ್ದೀನಿ ಸರ್. ಅಡಿಕೆ ತೆಂಗಿನ ತೋಟ ಮಾಡ್ಕೊಂಬಿಟ್ಟಿದ್ದೀರಿ, ಏನು ಕಾರಣ? ಸರ್, ಆಳುಗಳು ಸಿಗೋದಿಲ್ಲ, ಕೆಲಸ ಮಾಡೋಕ್ಕೆ ನಮ್ಮ ಕೈಲಿ ವಯಸ್ಸಾಯಿತು. ಮಗ ಒಬ್ಬ ಇದ್ದ, ಅವನು ಬೆಂಗಳೂರಲ್ಲಿದ್ದಾನೆ. ಓಹೋ. ಹಾಗಾಗಿ ಇಲ್ಲಿ ವ್ಯವಸಾಯ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಡಿಕೆ ಮಾಡಿಸ್ಬಿಟ್ಟಿದ್ದೀನಿ ಸರ್. ಎಲ್ಲ ಅದನ್ನೇ ಹೇಳ್ತಾರೆ ಪುಟ್ಟಸ್ವಾಮಿಗಳೇ, ಅಡಿಕೆ ತೆಂಗು ಹಾಕ್ಬಿಟ್ರೆ ಕೆಲಸ ಇರಲ್ಲ ಅಂತ. ಆದರೆ ಅದು ಆ ತೋಟಕ್ಕೆ ಕೆಲಸದ ಅಗತ್ಯ, ನಿರ್ವಹಣೆ ಅಗತ್ಯ ಇರಲ್ಲ ಅನ್ಸುತ್ತೆ ತಮಗೆ? ಜಾಸ್ತಿ ಇರೋದಿಲ್ಲ, ನೀರು ಹಾಯಿಸ್ಕೋಬೇಕು, ವರ್ಷಕ್ಕೊಂದು ಸಾರಿ ಉಳುಮೆ ಮಾಡಬೇಕು. ಹೌದಾ? ಅಷ್ಟೇ ಕೆಲಸ ಇರೋದು. ಈಗೇನು ಟ್ಯಾಕ್ಟರ್ ಇದೆ, ಏರ್ ಹೋಗಲ್ಲ ಒಳಗೆ, ಟ್ಯಾಕ್ಟ್ರಲ್ಲೇ ಉಳುಮೆ ಮಾಡಿಕೊಂಡು ನೀರು ಹಾಯಿಸ್ಕೊಂಡಿರ್ತೀವಿ. 15-20 ದಿವ್ಸಕ್ಕೆ ನೀರು ಹಾಯಿಸ್ತೀವಿ, ಒಂದು ಟ್ರಿಪ್ ಬೋರ್ ಇದೆ. ಅಂದರೆ ಕಬ್ಬು ಭತ್ತ ಬೆಳೆಯೋಷ್ಟು ಕಷ್ಟ ಅಡಿಕೆ ತೆಂಗಿಗೆ ಇರಲ್ಲ. ಹಾಗಾಗಿ ಕಬ್ಬು ಭತ್ತ ಬಿಟ್ರಿ, ಅಡಿಕೆ ತೆಂಗು ಇಟ್ಕೊಂಡ್ರಿ. ಇದು ಊಟಕ್ಕೆ ಸಲುವಾಗಿ ಒಂದು 10 ಕ್ವಿಂಟಲಷ್ಟು ಭತ್ತನೂ ಮಾಡ್ಕೊಂಡಿದ್ದೀವಿ ಅಲ್ವಾ. ಕರಾವಿಗೆ ಉಳ್ಬೇಕಲ್ಲ ಎಮ್ಮೆ ಹಸುಗೆ, ಅದಕ್ಕೆ ಮತ್ತೆ ಊಟಕ್ಕೆ ಭತ್ತ ಬೆಳ್ಕೋತೀವಿ ಒಂದು 10 ಕ್ವಿಂಟಲ್ ಅಷ್ಟೇ. ಬಹಳ ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಿ ಪುಟ್ಟಸ್ವಾಮಿಗಳ, ರೈತರ ಸಮಸ್ಯೆಗಳು ಏನೇನು ಅಂತ ಅನ್ಸುತ್ತೆ ತಮಗೆ? ಸಿಕ್ಕಾಪಟ್ಟೆ ಇದೆ ಸರ್. ಒಂದು ಸ್ವಲ್ಪ ಹೇಳಿ. ನಾವು ಬೆಳೆದ ಬೆಳೆಗೆ ಸರಿಯಾದ ರೀತಿಯಲ್ಲಿ ಬೆಲೆ ಸಿಗಲ್ಲ, ಮೇನ್ ಅದೇ ಬೆಲೆ ಜಾಸ್ತಿ ಇದು. ಸಾಲಕ್ಕೆ ಗೊಬ್ಬರದ ರೇಟು ಸಿಕ್ಕಾಪಟ್ಟೆ ರೇಟು, ಆಳಂ ಕೂಲಿಗಳು ವರ್ಷಕ್ಕೆ 100 ರೂಪಾಯಿ ರೇಜ್ ಆಗ್ತಾ ಇದೆ. ಒಂದು ಕಡೆ ಎಲ್ಲ ಪ್ರತಿಯೊಂದು ತರಕಾರಿ ಸಹಿತ ಒಂದೊಂದ್ಸತಿ ಡೌನ್ ಆಗುತ್ತೆ, ಒಂದೊಂದ್ಸತಿ ರೇಜ್ ಆಗುತ್ತೆ ತರಕಾರಿ, ಅದು ಬಿಡಿ ತರಕಾರಿದ. ಇದು ಅಕ್ಕಿ ಮತ್ತು ಬೇರೆ ಸಾಮಾನುಗಳಿಂದ ಸಿಕ್ಕಾಬಟ್ಟೆ ರೇಜ್ ಆಗೋಗುತ್ತೆ ಸರ್. ಒಂದೊಂದ್ಸಾರಿ ಫ್ಯಾಕ್ಟ್ರಿಯವ್ರು ಸರಿಯಾಗಿ ಟೈಮ್ ಸರಿಯಾಗಿ ಕಬ್ಬಡಿದ್ರೆ ದುಡ್ಡು ಕೊಡೋದಿಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ರೈತರಿಗೆ. ಯಾವತ್ತೋ ಕೊಡ್ತಾರೆ, ಅವ್ರು ಹೇಳಿರೋ ಡೇಟೇ ಬಂದು ಅವ್ರು ಕೊಡೋ ಡೇಟೇ ಬಂದು ಆ ರೀತಿ ಮಾಡ್ತಾರೆ. ಆಗೆಲ್ಲ ತಿರ್ಗ ಹೋಗಿ ಸ್ಟ್ರೈಕ್ ಮಾಡೋದು, ಅವ್ರ ಜೊತೆ ನಿಂತ್ಕೊಂಡು ನಮ್ಮ ಕೈಲಿ ಮಾತಾಡೋಕ್ಕಾಗೋದಿಲ್ಲ, ಏನೇನೋ ಹೊಸ ಮಾತಾಡ್ತಾರೆ. ಹಾಗಾಗಿ ಅವೆಲ್ಲ ಬೇಡ ಅಂದ್ಬಿಟ್ಟು ಇದೊಂದು ಸುಲಭವಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು. ಈಗ ನೀವೊಂದು ರೈತ ಉತ್ಪಾದಕ ಕಂಪನಿಯನ್ನು ಕಟ್ಟಿದ್ದೀರಲ್ಲ? ಕಟ್ಟಿದ್ದೀವಿ ಸರ್. ವಿಶ್ವೇಶ್ವರಯ್ಯ ರೈತ ಉತ್ಪಾದಕರ ಕಂಪನಿ. ಕೊಪ್ಪ ಅಂತ ಏನು ಹೆಸರಿಲ್ವಾ? ಕೊಪ್ಪ ಇದೆ. ಇದೆ ಅಲ್ವಾ? ಕೊಪ್ಪ ವಿಶ್ವೇಶ್ವರಯ್ಯ ರೈತ ಉತ್ಪಾದಕರ ಕಂಪನಿ. ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿಯನ್ನು ಯಾಕೆ ಕಟ್ಟಿದ್ರಿ? ರೈತರಿಗೆ ಸಲುವಾಗಿ ಸರ್. ಅದೇ ರೈತರ ಸಲುವಾಗಿ. ಹೌದು, ಏನು ಸಮಸ್ಯೆಗಳನ್ನು ಬಗೆಹರಿಸೋ ಉದ್ದೇಶ ಇತ್ತು ತಮಗೆ? ರೈತರು ಸ್ವಲ್ಪ ಮುಂದೆ ಬರಲಿ, ನಮ್ಮ ಕಡೆಯಿಂದ ಆದಷ್ಟು ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಕೊಟ್ಟು ಅವ್ರನ್ನ ರೈತನು ಸ್ವಲ್ಪ ಇದು ಮಾಡ್ಕೊಳ್ಳೋದ ಅಂತ ಹೇಳ್ಬಿಟ್ಟು ಅದನ್ನು ಕಟ್ಟಿದ್ವಿ ಸರ್. ಅವ್ರಿಗೆ ಕಡಿಮೆ ರೇಟಿಗೆ ಕೊಟ್ಬಿಟ್ರೆ ನಿಮಗೆ ಲಾಸ್ ಆಯ್ತದ? ಲಾಸ್ ಆಗಿದೆ ಸರ್. ಹಂಗನು ಮತ್ತೆ ಸ್ವಲ್ಪ ಲಾಸ್ ಆಗಿದೆ, ಆದರೂ ಹೆಂಗೋ ಅನ್ಬೋಗ್ಸಿ ಹೋಗ್ತಾ ಇದ್ದೀವಿ. ಹೌದಾ? ಲಾಸ್ ಆಗಿದೆ. ಅಲ್ರಿ, ಲಾಸ್ ಮಾಡ್ಕೊಂಡು ನೀವು ಬಿಸ್ನೆಸ್ ಮಾಡಿದ್ರೆ ನಿಮಗೆ ಲಾಸ್ ಕಟ್ಕೊಡೋರು ಯಾರು? ಏನಾದ್ರು ಮಾಡ್ಬೇಕು ಸರ್. ಅದಕ್ಕೆ ಸಲುವಾಗಿ ಟ್ಯಾಕ್ಟ್ರ್ ಸರ್ಕಾರಕ್ಕೆ ಟ್ಯಾಕ್ಟ್ರ್ ಮುಂದೆ ಇದು ಮಾಡಿದ್ದೀವಿ. ಅವರು ಟ್ಯಾಕ್ಟ್ರ್ ಕೊಟ್ಬಿಟ್ರೆ ಅದರಲ್ಲಿ ಹೆಂಗೋ ಮೇಂಟೈನ್ ಮಾಡ್ಕೋಬಿಟ್ಟಿ ಸರ್. ಹೌದಾ? ಹೌದು. ಸರಿ ಸರಿ, ಯಾತಕ್ಕೋಸ್ಕರ ಕಟ್ಟಿದ್ರಿ ಈ ಕಂಪ್ನಿನ? ರೈತರಿಗೋಸ್ಕರ ಸರಿ, ಹೌದು. ನಿಮಗೆ ಅನ್ನಿಸುತ್ತಾ ಈ ಥರ ಕಂಪ್ನಿ ಮಾಡಿಕೊಂಡ್ರೆ ರೈತರ ಸಮಸ್ಯೆ ಬಗೆಹರಿಯುತ್ತೆ ಅಂತ? ಬಗೆಹರಿಯುತ್ತದೆ ಒಂದು 90% ಇದೆ ಅಂತ ಸರ್ ಅದರಲ್ಲಿ. ಅದನ್ನು ಪೂರ್ತಿ ಕುಲಂಕುಷವಾಗಿ ತಿಳ್ಕೊಂಡಿಲ್ಲ. ಅಲ್ಲಿ 90% ರೈತರಿಗೆ ಅನುಕೂಲ ಆಗುತ್ತೆ. ಅವ್ರಿಗೆ ಅನುದಾನದಲ್ಲಿ ಏನಾದರೂ ನಮ್ಮ ಸರ್ಕಾರದಿಂದ ಬರೋ ಅನುದಾನದಲ್ಲಿ ಅವ್ರಿಗೆ ಸ್ವಲ್ಪ ಇದಾದರೆ ಸ್ವಲ್ಪ ಅವ್ರ ಮನಸ್ಸಿಗೂ ಇದಾಯ್ತದೆ, ನಮ್ಮ ಕಂಪ್ನಿ ಬೆಳೀತಾ ಇದೆ, ನಾವು ಅಲ್ಲಿ ಅಲ್ಲೇ ಹೋಗಿ ಎಲ್ಲ ಸಾಮಾನು ತೊಗೊಂಡು ಆ ಕಂಪ್ನಿ ಮುಂದುವರ್ಸೋಣ ಅನ್ನೋದು ಮನಸ್ಸು ಅವ್ರಿಗೂ ಬರಲಿ ಅನ್ನೋ ಉದ್ದೇಶ ಒಂದು. ಅಂದರೆ ಫಸ್ಟ್ ಕ್ವಾಲಿಟಿ ಕೊಡಬೇಕು ಯಾವುದನ್ನು ಅಂತ ಹೇಳ್ಬಿಟ್ಟು ಅದೊಂದು ಇದು ಮಾಡ್ಕೊಂಡಿದ್ದೀವಿ ಸರ್ ನಾವು. ಹೌದಾ? ಎಷ್ಟು ಜನ ಷೇರುದಾರನ್ನು ಮಾಡಿದ್ದೀರಿ? 1000 ಜನ ಷೇರುದಾರ ಇದ್ದಾರೆ ಸರ್. ಹೌದಾ? 10 ಜನ ಮೆಂಬರ್ಗಳಿದ್ದೀವಿ. ನೀವು ಆಡಳಿತ ಮಂಡಳಿ ಸದಸ್ಯರು ಅಲ್ವಾ? ಅಧ್ಯಕ್ಷರನ್ನು ಸೇರಿಸಿ. ಅಧ್ಯಕ್ಷರು ಸೇರಿಸಿ. ಮಹಿಳೆಯರು ಎಷ್ಟು ಜನ ಇದ್ದಾರೆ ನಿಮ್ಮ ಆಡಳಿತ ಮಂಡಳಿನಲ್ಲಿ? ಒಬ್ರು ಇದ್ದಾರೆ ಸರ್. ಒಬ್ರು? ಮತ್ತೆ ಈಗ ಹೇಗನ್ಸುತ್ತೆ, ಎಷ್ಟು ವರ್ಷ ಆಯ್ತು ನಿಮ್ಮ ಕಂಪ್ನಿ ಶುರು ಮಾಡಿತಾವು? 4.5 ವರ್ಷ ಆಯ್ತು ಸರ್. 4.5 ವರ್ಷದಿಂದ ರಮೇಶ್ ಅಣ್ಣರೇ ಅಧ್ಯಕ್ಷರಾಗಿದ್ರು, ಇವಾಗ 2 ತಿಂಗಳಿಂದ ನನ್ಗೆ ಮಾಡಿದ್ದಾರೆ. ಹೌದಾ? ಏನ್ ಕಾರಣ? ಸ್ವಲ್ಪ ಕಂಪ್ನಿ ಲಾಸಲ್ಲಿತ್ತು ಸ್ವಲ್ಪ, ಹಂಗಾಗ್ಬಿಟ್ಟು ನಿಮ್ಮ ಇದರಲ್ಲಾರುವೆ ಸ್ವಲ್ಪ ಮುಂದೆ ಬರಲಿ ಅಂತ ಹೇಳ್ಬಿಟ್ಟು ಇವರೇ ರಾಜೀನಾಮೆ ಕೊಟ್ಟು ಅವ್ರು ಸ್ವಯಕ್ಕಿಂದ ಕೊಟ್ಟರು, ಬಾ ಬೇಡಿ ಅಂತ ಹೇಳಿ 5 ವರ್ಷ ಪೂರ್ತಿ ಮುಗಿಲಿ ಅಂತ ಹೇಳಿ ಏನೇನು ಹೇಳಿದ್ವಿ, ಆದರೂ ಕೇಳಲಿಲ್ಲ. ಸ್ವಲ್ಪ ನನಗೆ ಮನೆ ಕಡೆ ಓಡಾಟ ಜಾಸ್ತಿ, ಈ ಕಡೆ ಗಮನ ಕೊಡೋಕ್ಕಾಯ್ತಲ್ಲ ಪುಟ್ಟ ಸಂಬಳ, ನೀವೇ ಮಾಡಬೇಕು. ಕಂಪ್ನಿ ತಗೊಂಡ್ಬಿಟ್ಟಿದ್ದೀರಿ? ತಗೊಂಡಿದ್ದೀನಿ ಸರ್. ಹೌದಾ? ಲಾಭದಾಯಕ ಮಾಡ್ತೀರಿ? ಮಾಡಬೇಕು ಅನ್ನೋ ಮನಸ್ಸು ಇದೆ. ಓಕೆ, ಹೇಳಿ ರಮೇಶ್ ಅವರೇ ನಿಮ್ಮ ಬಗ್ಗೆ ಸ್ವಲ್ಪ. ನಿಮಗೆ ಎಷ್ಟು ಜಮೀನಿದೆ? ನಿಮ್ಮ ವಿದ್ಯಾಭ್ಯಾಸ ಏನು? ಸರ್, ನನಗೆ 2.5 ಎಕರೆ ಜಮೀನಿದೆ. ನಾನು ಡಿಪ್ಲೊಮಾ ಇನ್ ಸಿರಿಕಲ್ಚರ್ ಎಜುಕೇಷನ್ ಮಾಡಿದೆ, ಬಿ ಎ 1 ವರ್ಷ ಮಾಡಿದೆ, ನಂತರ ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬೀಳ್ತು, ಹಂಗಾಗಿ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟೆ ವಿದ್ಯಾಭ್ಯಾಸನ. ನಿಲ್ಲಿಸಿ ನಾನು, ನನಗೆ ಸ್ವಲ್ಪ ಸಾವಯವದ ಬಗ್ಗೆ ಆಸಕ್ತಿ ಜಾಸ್ತಿ ಇತ್ತು, ಯಾಕೆಂದರೆ ಇವಾಗೆಲ್ಲ ಒಂದು 30-40 ವರ್ಷಕ್ಕೇ ಕಾಯಿಲೆ ಬಂದು, ಒಂದು 45 ವರ್ಷಕ್ಕೆ ಎಲ್ಲ ರೇಷ್ಮೆ ಹುಳಿನ ಜೀವನ ಚರಿತ್ರೆ 40 ದಿನಕ್ಕೆ ಕ್ಲೋಸ್ ಆದರೆ ಮನುಷ್ಯನ ಜೀವನ ಚರಿತ್ರೆ 40 ವರ್ಷಕ್ಕೆ ಕ್ಲೋಸ್ ಆಗಿ ಹೋಗ್ತಾ ಇತ್ತು. ಇದೇನಪ್ಪ ಹಿಂಗಾಗೋಯ್ತಲ್ಲ ಅಂತನ್ಬಿಟ್ಟು ಸ್ವಲ್ಪ ಮನುಷ್ಯ ಅಂದಮೇಲೆ ಒಂದು ಮಿನಿಮಮ್ ಒಂದು 80-70 ವರ್ಷನಾದ್ರೂ ಬದುಕಲಿಲ್ಲ ಅಂದರೆ ಯಾಕೆ, ಅದಕ್ಕೋಸ್ಕರ ನಾವು ಸಾವಯವದ ಬಗ್ಗೆ ಸ್ವಲ್ಪ ಒತ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸಾವಯವ ಕೃಷಿ ಇವಾಗಲೂ ಮಾಡ್ತಾಯಿದ್ದೀನಿ. ಸಂಪೂರ್ಣವಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಬೆಳೆ ಇದೆ ತಮಗೆ ಸರ್? ನಂದು ಭತ್ತ, ರಾಗಿ, ತೆಂಗು, ಹುರುಳಿ, ಮತ್ತು ಸ್ವಲ್ಪ ಸೀಮೆ ಹುಲ್ಲು, ತರಕಾರಿ ಹಾಕೊಂಡಿದ್ದೀನಿ. ಸಮಗ್ರ ಕೃಷಿ. ಯಾಕೆ ಅಂತಂದರೆ ಇವಾಗ ಒಂದೊಂದು ಸರಿ ಒಂದೊಂದು ರೈಟ್ ಜಾಸ್ತಿ ಆಯ್ತದೆ, ಒಂದೊಂದು ಕಡಿಮೆನೂ ಆಗುತ್ತೆ. ಯಾವುದು ಕಡಿಮೆ ಆಗುತ್ತೆ ಪರವಾಗಿಲ್ಲ, ಜಾಸ್ತಿ ಆದದರಲ್ಲಿ ಆ ಲಾಭ ಬರುತ್ತಲ್ಲ ಅಂತ ನನ್ನ ಉದ್ದೇಶ. ಯಾಕೆ ಕಂಪ್ನಿ ಕಟ್ಟಿದ್ರಿ? ಕಂಪ್ನಿ ಸರ್, ನಾವು ನಮ್ಮ ಕೊಪ್ಪ ಹೋಬಳಿನಲ್ಲಿ ಒಂದು ರೈತರದ್ದು ಒಂದು ಕಂಪ್ನಿ ಇರಬೇಕು ಅನ್ನೋದೊಂದು ನನ್ನದೊಂದು ಆಸೆ ಇತ್ತು. ಯಾಕೆ ಅಂತಂದರೆ ಈಗ ಈ ಟಾಟಾ ಕಂಪ್ನಿ, ಬಿರ್ಲಾ ಕಂಪ್ನಿಗಳೆಲ್ಲನೂ ನಾವು ಬೇಕಾದಷ್ಟು ಕೇಳಿದ್ವು, ಆದರೆ ನಮ್ಮ ಚಿಕ್ಕದಾಗಿ ಒಂದು ನಮ್ಮ ರೈತರಿಗೆ ಅನುಕೂಲ ಆಗುವಂಥ ಒಂದು ಹೋಬಳಿ ಮಟ್ಟದಲ್ಲಿ ಒಂದು ಕಂಪ್ನಿ ಇರಬೇಕು ಅನ್ನೋದೊಂದು ಆಸೆ ಇತ್ತು. ಹಂಗಾಗಿ ನಾನು, ಈ ಪುಟ್ಸಮ್ಮಣ್ಣವರು ಮತ್ತು ಇನ್ನೊಂದಷ್ಟು ಜನ ಡೈರೆಕ್ಟರ್ಗಳಿದ್ದೀವಿ, ಎಲ್ಲರೂ ಕೂಡ ಒಂದು ಸರಿ ಮಾತುಕತೆ ಆಡಿ ನಾವೆಲ್ಲ ನಿಮ್ಮ ಭಾಗದ ರೈತರನ್ನು ನೀವು ಶೇರ್ ಮಾಡಿಸ್ಕೊಡಿ, ನಮ್ಮ ಭಾಗದವ್ರನ್ನ ನಾವು ಮಾಡಿಸ್ಕೊಡ್ತೀವಿ ಅಂಥೇಳಿ ಒಟ್ಟಾರೆ 1,000 ಜನ ರೈತರನ್ನು ನಾವು ಶೇರುದಾರು ಮಾಡಿಸಿದ್ವು. ಯಾವಾಗ ಶುರುವಾಗಿದ್ದು ನಿಮ್ಮ ಕಂಪ್ನಿ ಸರ್? ನಮ್ಮದು 16/11/2020 ಸರ್ ಶುರುವಾಗಿದ್ದು. ಕೊರೋನಾ ಸಮಯ? ಹಾಂ ಸರ್, ಕೊರೋನಾ ಸಮಯ. ಆವಾಗ ನಾವು ಶೇರ್ ಮಾಡಿಸ್ಲಿಕ್ಕೆ ಹೋದಾಗ ಕೊರೋನಾ ನಿನಗೇನಾದರೂ ಇದ್ದು ನಮಗೂ ಅಂಟರ್ಸ್ಬಿಟ್ಟು ಬರಬೇಡ ಅನ್ನೋರು ಮನೆ ಬಾಗಿಲಿಗೆ. ಹೌದೌದು. ಅವಾಗ ಎಂಥ ಪರಿಸ್ಥಿತಿ ಅಂದರೆ ಏನೋ ಬಂದಿದೆಯಾ ಟೀ ಕುಡ್ಕೋ ಹೊರಟೋಗಿ ಅಂದ್ಬಿಟ್ಟು ಟೀ ಇಟ್ಬಿಟ್ಟು ನಾವು ಕುಡು ಟೀನು 3 ಸರಿ ಬಿಳುಕ್ತಾ ಇದ್ರು, ಏನಾದರೂ ಕೊರೋನಾ ಇದ್ದು ನಮಗೂ ಬಂದ್ಗಿಂದ್ಬಿಟ್ಟೋದು ಅಂತ. ಅಂತಹ ಪರಿಸ್ಥಿತಿನಲ್ಲಿ ಈ ತುಂಬ ನಮ್ಮ ಕೆಲವು ಡೈರೆಕ್ಟರ್ಗಳು ನನಗೆ ಸಪೋರ್ಟ್ ಕೊಟ್ಟರು. ಕಂಪ್ನಿ ಕಟ್ಟಿದ್ರಿ? ಕಟ್ಟಿದ ಸರ್. ಈಗ ನಿಮಗೆ ಯಾವುದಾದ್ರೂ ಸಂಸ್ಥೆಯ ನೆರವು ಸಿಗ್ತಾ? ನಬಾರ್ಡ್ ಆಗ್ಬೋದು ಅಥವಾ ಇಲಾಖೆಗಳಾಗ್ಬೋದು? ನಾವು ಎಲ್ಲ ಇಲಾಖೆಗಳು ಮತ್ತು ನಬಾರ್ಡ್ ಎಲ್ಲರನ್ನು ಕೂಡ ಕೇಳ್ತೇನೆ ಇದ್ದೀವಿ. ಎಲ್ಲರೂ ಆ ಸ್ಕೀಮ್ ಬಂದಿಲ್ಲ, ಆ ಯೋಜನೆ ಬಂದಿಲ್ಲ, ಇರಿ ಇರಿ ಅಂತ ನಮ್ಮನ್ನು ಸುಮ್ಮನೆ ಇರಿಸ್ತಾ ಇದ್ದಾರೆ ಹೊರತು ಇಲ್ಲಿವರೆಗೂ ಕೂಡ ಯಾರೂ ಬಂದಿದೆ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಅಂದರೆ ನಿಮಗೆ ಯಾವ ಇಲಾಖೆಯಿಂದ ನೆರವು ಸಿಕ್ಕಿಲ್ಲ? ಸಿಕ್ಕಿಲ್ಲ ಸರ್. ಇವಾಗ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಟ್ರ್ಯಾಕ್ಟರ್ ಬೇಕು, ನಮ್ಮ ಷೇರುದಾರರಿಗೆ ನಾವು ರಿಯಾಯಿತಿನಲ್ಲಿ ಉಳುಮೆ ಮಾಡಿಸ್ಕೊಡ್ಬೇಕು ಅಂದ್ಬಿಟ್ಟು ಅರ್ಜಿ ಹಾಕಿದ್ವು. ಅವರು ಅರ್ಜಿ ಹಾಕಿ ಸುಮಾರು ಈಗ 4.75 ವರ್ಷ ಆಯ್ತಾ ಬಂತು ಸರ್ ನಮ್ಮ ಕಂಪ್ನಿ ಪ್ರಾರಂಭ ಆಗಿ. ಅಲ್ಲಿಂದ ಇಲ್ಲಿವರೆಗೂ ಒಂದು ಟ್ರ್ಯಾಕ್ಟರ್ ಕೊಡಲಿಲ್ಲ ಅಂದರೆ ನೀವೇನೇ ಅರ್ಥ ಮಾಡ್ಕೋಬೇಕು ನಮ್ಮ ಪರಿಸ್ಥಿತಿನ. ಅಂದರೆ ಯಾರ ಸಹಾಯನೂ ಇಲ್ಲದೆ ತಾವು ಕಂಪ್ನಿ? ಹೌದು. ಅಂದರೆ NGO ವಿಕಸನ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಾಹಿತಿಗಳು ಕೊಡ್ತು ಅಷ್ಟೇನೇ, ಈಗ ಶೇರ್ ಮಾಡಿಸ್ಬೇಕು ಈ ಥರ ಅಂತ ಅಂದ್ಬಿಟ್ಟು ಕೆಲವು ನಿಯಮಗಳು ಹೇಳಿದ್ರೆ ಹೊರತು ಅವರೂ ಕೂಡ ಮುಂದಾಳತ್ವ ವಹಿಸಿ ನಿಂತ್ಕೊಂಡು ಏನಾದ್ರೂ ಸವಲತ್ತುಗಳು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅಲ್ಲ, ನೀವು ಹೆಮ್ಮೆಯಿಂದ ಹೇಳ್ಬೋದಲ್ಲ ರಮೇಶ್ ಅವರೇ, ನಾವು ಯಾರ ಹತ್ರನೂ ಸಹಾಯ ತಗೊಳ್ಳದಲ್ಲೇ ಕಂಪ್ನಿ ಕಟ್ಟಿದ್ದೀವಿ ಅಂತ. ಹೌದು, ಅದು ಒಂದು ಹೆಮ್ಮೆ ತಾನೆ. ಹೌದು ಸರ್. ಹೌದು ಅಲ್ವಾ? ಹೌದು. ಓಕೆ ಆಯಿತು. ಈಗ ನೀವು ಕಂಪ್ನಿಯನ್ನು ಕಟ್ಟೋ ತೀರ್ಮಾನ ಮಾಡಿದ್ರಿ. ಹೌದು. ಷೇರುದನ ಸಂಗ್ರಹಿಸಿದ್ರಿ, ಅದು ಕೊರೋನಾ ಸಮಯದಲ್ಲಿ. ಹೌದು. ಒಂದೇ ವರ್ಷದಲ್ಲೇ 1,000 ಷೇರು ಸಂಗ್ರಹ ಮಾಡಿದ್ರ ಅಥವಾ? ಇಲ್ಲ ಸರ್, 1.5 ವರ್ಷ ಆಯಿತು ಸರ್. 1.5 ವರ್ಷ. ಯಾಕೆ ಅಂದರೆ ಅವಾಗ ಇವಾಗ ಕೆಲವರು ಷೇರ್ ಕಟ್ಟವರು, ಮತ್ತೆ ಇನ್ನು ಕೆಲವರು ಯಾರೋ ಬಂದರು ತಿನ್ಕೋ ಹೊರಟೋದ್ರು, ಅದ್ಯಾರೋ ಬೇರೆ ಇನ್ನೊಬ್ರು ಬಂದರು ತಿನ್ಕೋ ಹೋದ್ರು, ಇವ್ರು ಯಾವಾಗ ತಿನ್ಕೋ ಹೋಯ್ತಾರೋ ಅಂತ ಎದುರಿಸ್ಬಿಡೋರು. ಅವಾಗ ಅವನು ಕಟ್ಟಿರೋ ಷೇರ್ನ ವಾಪಸ್ ಇಸ್ಕೊಂಬಿಡ್ತಾ ಇದ್ದ. ಅವಾಗ ಏನಾಗೋದು, ನಮಗೆ ರಸೀದಿ ಹಾಕೋದು, ಅರಿಯೋದು, ಹೊಸ್ತಾಗೆ ಹೊಡೆಸೋದು, ನಮಗೆ ಯಾಕಪ್ಪ ಈ ಕೆಲಸನ ನಾವು ಶುರು ಮಾಡಿದ್ವು ಸುಮ್ಮನಿದ್ದಿದ್ರಾಗದಲ್ಲ ಪ್ರಾರಂಭದಲ್ಲೇ ಎಂಥ ನೋವುಗಳು ಅಂದರೆ ಕಣ್ಣಲ್ಲಿ ನೀರು ಬರೋದ್ರ ಬದಲಾಗಿ ರಕ್ತ ಬಂದಿದೆ ಪ್ರಾರಂಭದಲ್ಲೇನೆ. ಯಾಕೆಂದರೆ ನಾವು ಒಂದೇ ಸರಿಗೆ ಸೋಲಬಾರ್ದು, ಕೊನೆಯಲ್ಲಾದರೂ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಛಲ ಬಿಡದೇನೆ ನಾವು ಕಂಪ್ನಿನ ಪ್ರಾರಂಭ ಮಾಡಿದ್ದೆ ಸರ್. ನೋಡಿದ್ರ ಏನೇನು ಕಷ್ಟಗಳನ್ನು ಎದುರಿಸಿದ್ರಿ ಹೇಳಿಯಪ್ಪ ಸರ್. ಇವಾಗ ಸೇರು ಮಾಡಿಸ್ಲಿಕ್ಕೆ ಹೋದಾಗ ಕೊರೋನಾದು ಒಂದು ದೊಡ್ಡ ಸಮಸ್ಯೆ ಆಯಿತು, ಅದಾಯಿತು. ಎರಡನೇದು ಇವಾಗ ರೈತರು ಅಂದಮೇಲೆ ಸಾಮಾನ್ಯವಾಗಿ ಯಾವಾಗ್ಲೂ ದುಡ್ಡಿರಲ್ಲ ಅವ್ರ ಹತ್ರ. ಇವಾಗ ಒಂದು 500 ರೂಪಾಯಿ ಕೊಟ್ಬಿಡೋದು, ರಸೀದಿ ಹಾಕ್ಸ್ಬಿಡೋದು, ಇನ್ನು 500 ಕೊಡಲಿಕ್ಕೆ ಆವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಹೇಳೋದು. ಅವ್ರು ಹೇಳೋ ಟೈಮ್ನಲ್ಲೆಲ್ಲ ಅವ್ರ ಮನೆ ಬಾಗಿಲ್ಗೆ ಹೋಗಿ ಹೋಗಿ 50-100 ಈ ರೀತಿ ಇಸ್ಕೊಂಡು ಶೇರ್ ಮಾಡಿಸಿದ್ದೀವಿ. ಪಿಗ್ಮಿ ಕಲೆಕ್ಟ್ ಮಾಡ್ದಂಗೆ ಪಿಗ್ಮಿ ಕಲೆಕ್ಟ್ ಮಾಡ್ದಂಗೆ ಮಾಡಿ ಅಂದರೆ ಸರ್. ಇನ್ನೊಂದು ಇವಾಗ ಇನ್ನೂ ಕೂಡ ನನಗೆ 65,000 ರೂಪಾಯಿ ಬ್ಯಾಲೆನ್ಸ್ ಬರಬೇಕದು. ಹೌದಾ? ಹೌದು, 65,000. ಯಾಕೆ ನಾನು ರೈತ, ನನಗೇನು ಸ್ಯಾಲ್ರಿ ಬರ್ತಾ ಇಲ್ಲ ತಿಂಗಳು. ಯಾವುದೋ ಬೆಳೆ ಬೆಳೆದ್ರೆ ಅಥವಾ ಕುರಿ ಮಾರಿದ್ರೆ ಮೇಕೆ ಮಾರಿದ್ರೆ ಮಾತ್ರ 3 ಕಾಸು ಸಿಗುವಂಥದ್ದು. ಅಂಥದ್ರಲ್ಲಿ ನಾನು ಈಗಲೂ ನಮ್ಮ ಮನೆಯಲ್ಲಿ 50 ಕುರಿ ಇದ್ದವು, ಬರೀ ಈಗ 15 ಕುರಿ ಆಗಿವೆ. ಯಾಕೆಂದರೆ ಮಾರಿ ಕಂಪ್ನಿಗೆ ದುಡ್ಡು ಹಾಕಿರುವಂಥದ್ದು. ಹಂಗಾಗಿ ಸಾಕಷ್ಟು ನೋವುಗಳು ಅನುಭವಿಸಿದ್ದೀವಿ. ಹೇಳಿ ಪುಟ್ಸ್ವಾಮಿಗಳ, ನಿಮ್ಗೇನಾದರೂ ನೆನಪಿದ್ರೆ ಏನೇನು ಕಷ್ಟ ಎದುರಿಸಿದ್ರಿ ಕಂಪ್ನಿ ಕಟ್ಟುವಾಗ? ಅದೇ ಹೇಳಿದ್ವಲ್ಲ ಸರ್, ಈಗ ಅದೇ ಒಂದ್ಸರಿ 500 ಕೊಟ್ಬಿಡೋದು ಅವರು, ಎರಡನೇ ಸತಿಗೆ ಹೋದಾಗ ನಿನ್ನ 15 ಸಾವಿರ ಬಿಟ್ಕೊಂಡು ನೋಡು, ನಾನೇ ನಿಮ್ಮ ಮನೆ ತೆಗೆ ತಂದುಬಿಡ್ತೀನಿ. ಒಬ್ಬರು ಮನೆ ತೆಗೆ 10 ಸಾರಿ ಅಲ್ಲಿದ್ದೀವಿ ಸರ್, 10 ಸಾರಿ ಅಲ್ಲಿದ್ದೀವಿ. 10 ಪಂಚಾಯತಿ ನಾವು ಸೇರಿರೋದು, ಈಗ ಒಂದೊಂದು ಪಂಚಾಯತಿಗೆ ಒಬ್ಬರು ಡೈರೆಕ್ಟರ್ ಮಾಡ್ಕೊಂಡಿರೋದು. 10 ಪಂಚಾಯತಿ ಇರುವೆ, ಎಲ್ಲರೂ ಹೋಗ್ಬೇಕು. ಎಲ್ಲರೂ ಹೋಗೋಕ್ಕಾಗಲ್ಲ ಅಂದಾಗ ಒಂದು 4 ಜನ ಬರೋರು, ನಮ್ಗೆ ಆ ಕೆಲಸ ಇದೆ ಈ ಕೆಲಸ ಇದೆ, ಇವತ್ತು ನೀವು ಹೋಗಿದ್ದು ಬಂದುಬಿಡಿ ಅಂತ ನಮ್ಮನ್ನೇ ಕಳಿಸೋರು. ನಾವು ಮುಂದಾಳ ತೋರಿಸೋಣ, ನಾವು ಹೋಗಲೇಬೇಕು. ಏನೇ ಕೆಲಸ ಇದ್ರು ಮನೆ ಕೆಲಸ ಬಿಟ್ಟು ಹೋಗಲೇಬೇಕು. ಅಲ್ಲ, ಯಾಕೆ ಇಷ್ಟೊಂದು ಕಷ್ಟ ಕಂಪ್ನಿ ಯಾಕೆ ಕಟ್ಬೇಕು? ರೈತ ಇದೊಂದು ನೋಡ್ಬಿಡದ ಅಂತ ಒಂದು ಮನಸ್ಸು ಛಲ ಇಟ್ಕೊಬಿಡ್ತೀವಿ ಸರ್. ನೋಡ್ಬಿಡದ ಏನಾರ ಎಲ್ಲ ತಿಂಕೊಂಡೋದು ಅಂತಿದ್ರಲ್ಲ, ಇದು ನಾವು 10 ರೂಪಾಯಿ ಅದರಿಂದ ನಮ್ಮ ಕೈಯಿಂದ 10 ರೂಪಾಯಿ ಖರ್ಚಾದರೂ ಕೂಡ ಕಂಪ್ನಿಯಿಂದ ನಾವು 10 ಪೈಸೆ ತಿನ್ನೋದು ಬೇಡ. ನೋಡ್ಬಿಡೋದ ರೈತರಿಗೆ ಎಷ್ಟು ಉಪಯೋಗ ಆಯ್ತದೆ ನಮ್ಮ ಕೈಯಿಂದ ಅಷ್ಟು ಸಹಾಯ ಮಾಡೋದು ಅಂತೇಳಿ ಇಷ್ಟೊಂದು ಕಷ್ಟಪಟ್ಟು. ಬೇರೆ ಯಾವುದಾದ್ರೂ ರೈತ ಉತ್ಪಾದಕ ಕಂಪನಿಗಳನ್ನು ನೋಡ್ಕೊಂಬಂದ್ರೆ ರಮೇಶ್ ಅವರೇ, ಯಾಕೆಂದ್ರೆ ಅಷ್ಟೊಂದು ಛಲ ಇಟ್ಟು ಕಟ್ಟಲೇಬೇಕು ಅಂತ ಮಾಡಿದಿರಲ್ವಾ? ಹೌದು ಹೌದು ಸರ್. ಬೇರೆ ಯಾವ್ದಾದ್ರು ಕಂಪ್ನಿ ಹೋಗಿ ನೋಡಿದ್ರ? ಹೌದು, ನೋಡಿದೆ ಸರ್. ಯಾವ ಕಂಪ್ನಿ ನೋಡಿದ್ರಿ? ಅದು ನಮ್ಮ ಕೊಪ್ಪಳಿನಲ್ಲಿ ರೇಷ್ಮೆ ರೈತ ಉತ್ಪಾದಕ ಕಂಪನಿ ಅಂತ ಇತ್ತು. ಅವರು ಪ್ರಾರಂಭದಲ್ಲಿ ಒಂದು 6 ತಿಂಗಳು ಬಾಗಿಲು ತೆಗೆದು ಸುಮಾರಾಗಿ ನಡೆಸಿದ್ರು, ಆನಂತರ ಪರ್ಮನೆಂಟ್ ಆಗಿ ಬಾಗಿಲು ಹಾಕ್ಬಿಟ್ರು. ನನಗನ್ನಿಸ್ತು, ನಾನು ಕೂಡ ಅಲ್ಲಿ ಷೇರುದಾರ ಆಗಿದೆ, ಒಂದು 20 ಜನಕ್ಕೆ ನಾನು ಕೂಡ ಒಬ್ಬ ಪ್ರತಿನಿಧಿಯಾಗೂ ಕೂಡ ಇದ್ದೆ. ಅವರು ಅಲ್ಲಿ ಸ್ವಲ್ಪ ರಾಜಕೀಯ ಮತ್ತು ಇದು ಬೇರೆ ಬೇರೆ ಕಾರಣಗಳಿಂದಾಗಿ ಅದು ಸಂಪೂರ್ಣವಾಗಿ ನಶಿಸೋಯಿತು. ನಮ್ಮ ಕಂಪ್ನಿನ ಈ ರೀತಿ ಆಗಬಾರ್ದು, ಮಾದರಿಯಾಗಿ ತೋರಿಸ್ಬೇಕು ಅಂತ ನಾನು ಪ್ರಾರಂಭ ಮಾಡಿದ್ದು ಸರ್. ಮಾದರಿಯಾಗಿ ತೋರಿಸಿ ಬೇರೆಯವ್ರೂ ಕೂಡ ನಮ್ಮನ್ನು ನೋಡಿ ಪಾಠ ಕಲಿಯುವಾಗಿರಬೇಕು ಅಂತ ಮೊದಲು ತುಂಬ ಉತ್ಸಾಹದಿಂದ ನಾವು ಪ್ರಾರಂಭ ಮಾಡಿದ್ವು. ಏನೇನು ಚಟುವಟಿಕೆಗಳು ಮಾಡಿದ್ರಿ ಕಂಪ್ನಿಯಿಂದ ಸರ್? ಪ್ರಾರಂಭದಲ್ಲಿ ನಮ್ಮಲ್ಲಿ ಟಾರ್ಪಲ್ಗಳು, ಇವಾಗ 18-24 ಅಡಿ ಇರೋ ಟಾರ್ಪಲ್ಲು 2,000 ರೂಪಾಯಿಗೆ ಮಾರಾಟ ಆಗ್ತಿತ್ತು ಕೊಪ್ಪದಲ್ಲಿ. ನಾವು 1,650 ಕೊಟ್ವು. ಅವಾಗ ಅವ್ರಿಗೆ 350 ರೂಪಾಯಿ ಕಡಿಮೆಗೆ ಸಿಗ್ತಾ ಇತ್ತು. ಇವಾಗ ಅಚ್ಚುಪ್ಪು ಅಂತ ಹೇಳ್ತಾರೆ, ಅದ್ರದ್ದು ಅದು ಮೀನಿಂಗ್ ಅದು ಅದ ಮೇಲೆ, ಯಾಕೆಂದ್ರೆ ನಾನು ಸಾವಯವ ಬೆಳೆಗಾರಾಗಿರೋದ್ರಿಂದ ಅದು ಗೊತ್ತಿಲ್ಲ. ಅದು 1,100 ರೂಪಾಯಿಗೆ ಮಾರಾಟ ಮಾಡ್ತಿದ್ರು, ಆದರೂ 106 ರೂಪಾಯಿ ಲಾಭ ಇಟ್ಕೊಂಡ್ಬಿಟ್ಟಿದ್ರು ಒಂದು ಒಂದೇ ಒಂದು ಮೂಟೆಗೆ, ಒಂದು ಚೀಲಕ್ಕೆ. ನಾನು 106 ರೂಪಾಯಿ ಇಟ್ಟಿದ್ದಾರಲ್ಲ, ಅದಕ್ಕಲ್ವೇ ರೈತರು ಪಾಪ ಮೊದಲೇ ಕಷ್ಟದಲ್ಲ ಅವ್ರು ಏನ್ಬಿಟ್ಟು ಅದನ್ನು ಡಿಸ್ಕೌಂಟ್ ಮಾಡಿ ನಾವು ಪುಟ್ಸಮ್ಮಣ್ಣ ಅವರು ನಮ್ಮ ಕಮಿಟಿನಲ್ಲಿ ನಾವೇನೇ ಮಾಡಿದ್ರು ಕಮಿಟಿನಲ್ಲಿ ಮಾತಾಡನೆ ಮಾಡ್ತಾ ಇದ್ದದ್ದು. ಹಂಗಾಗಿ ಕೇವಲ ಅವ್ರಿಗೆ 1,000 ರೂಪಾಯಿಗೆ ಅವ್ರಿಗೆ ಒಂದು ಬ್ಯಾಗು ಕೊಡುವ ಹಾಗೆ ವ್ಯವಸ್ಥೆ ಮಾಡಿದ್ವು. ಅದೇ ಥರ ಇವಾಗ ಬೇವಿನಿಂಡಿನೂ ಕೂಡ 1,250 ರೂಪಾಯಿಗೆ ಮಾರಾಟ ಆಗ್ತಾಯಿತ್ತು. ಆವಾಗಲೇ ಅಂದರೆ 4-5 ವರ್ಷದಿಂದನೇ 1,200 ರೂಪಾಯಿಗೆ ಮಾರ್ತಿದ್ದದ್ದು ಬೇವಿನಿಂಡಿನ, ನಾವು ಇವಾಗ 1,150ಕ್ಕೆ ಮಾರ್ತಾ ಇದ್ದೀವಿ. ಅಂದರೆ ಎಲ್ಲದರಲ್ಲೂ ನಾವು ಸ್ವಲ್ಪ ಪ್ರಾಮಾಣಿಕತೆ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕೂಡ ನಾವು ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ ಸರ್. ಯಾಕೆಂದರೆ ನಾವು ಯಾವುದೇ ಒಂದು ಪದಾರ್ಥ ತಗೋಬೇಕಾದ್ರೂ ಕೂಡ ಅವ್ರಿಗೆ ಮೊದಲೇ ಹೇಳಿರ್ತೀವಿ, ಇದರಲ್ಲಿ ಒಂದೇ ಒಂದು 0.1% ಅಷ್ಟು ಲೋಪ ಬಂತು ಅಂದರೆ ನಾವೇನೇ ಕೂಡ ನಿಮ್ಮ ವಿರುದ್ಧವಾಗಿ ನಾವು ಹೋರಾಡಬೇಕಾಯ್ತದೆ. ಇದರಲ್ಲಿ 100% ಶುದ್ಧ ಅನ್ನುವಂಗಿದ್ರೆ ಮಾತ್ರ ನಮ್ಮ ಹತ್ರ ತಂದು ಕೊಡಿ. ಅಂದರೆ ನಿಮ್ಗೆ ಯಾರು ಈ ಉತ್ಪನ್ನಗಳನ್ನು ಸರಬರಾಜು ಮಾಡ್ತಾರೋ ಕಂಪ್ನಿ ಅವ್ರ ಹತ್ರ ನೀವು ಮಾತಾಡ್ತೀರಿ? ಹೌದು ಹೌದು ಸರ್, ಹೌದು ಹೌದು. ಈಗ ಪುಟ್ಸಮ್ಮಣ್ಣವ್ರು ಹೇಳಿದ್ರಿ ಆರಂಭದಲ್ಲಿ ಎಲ್ಲ ಥರ ಜಾಸ್ತಿಗೆ ಮಾರ್ಕೋತಾರೆ ಅಂತ. ಈಗ ನಿಮ್ಮ ಕಂಪ್ನಿಯಿಂದ ನೀವು ಏನು ಕಮ್ಮಿ ಕೊಟ್ರಲ್ಲ ಉತ್ಪನ್ನಗಳನ್ನು, ಅವಾಗ ರೈತರು ಅದನ್ನು ಇಷ್ಟಪಟ್ರ, ನಿಮ್ಮನ್ನು ಬೆಂಬಲಿಸಿದ್ರ, ಕೊಟ್ಟರು ಸರ್. ಅಥವಾ ಇವನ್ಗೆಲ್ಲೆಲ್ಲ ದುಡ್ಡು ಬರ್ತದೆ ಅದನ್ನ ಖಾಲಿ ಮಾಡ್ಕೊಳ್ಳೋಕೆ ಕಡಿಮೆ ಕೊಡ್ತಾವನೆ, ಆಮೇಲೆ ಇವನು ಜಾಸ್ತಿ ಮಾರ್ತಾನೆ ಅಂತ ಏನಾದ್ರು ಹಿಂದ್ಗಡೆ ಆಡ್ಕೊಂಡ್ರ? ಅದು ಅವ್ರ ಹಿಂದ್ಗಡೆ ಮಾತಾಡ್ಕೊಂಡಿರೋದು ಇದ್ರೊಳ ಮಾತಾಡಿಲ್ಲ ಸರ್, ಹಿಂದ್ಗಡೆ ಏನೇನು ನಡೆದಿದೆ ಅದು ನಮಗೆ ಗೊತ್ತಿಲ್ಲ. ಆಯ್ತು, ಮುಂದ್ಗಡೆ ಏನು ಮಾತಾಡಿಲ್ಲ ಅವರು. ನಮ್ಮ ಕಂಪ್ನಿಗೆ ಬಂದು ಸಹಾಯ ಕೊಡ್ತಿದ್ರು, ಎಲ್ಲರೂ ಬಂದು ಸಹಕಾರ ಮಾಡಿಕೊಟ್ಟು ಪ್ರತಿಯೊಂದು ಸಾಮಾನು ತಗೊಂಡು ಹೋಗ್ತಿದ್ರು ಸರ್. ಅಂದ್ರೆ ನೀವು ಕಡಿಮೆ ದರಕ್ಕೆ ಕೊಟ್ಟಾಗ ಬೇರೆಯವರು ಹೆಚ್ಚಿನ ದರಕ್ಕೆ ಮಾರ್ತಾ ಇದ್ರಲ್ಲ, ಅವರೇನು ಕಾಂಪಿಟೇಷನ್ ಮಾಡ್ಲಿಲ್ವಾ ನಿಮ್ ಜೊತೆ, ಏನಾದ್ರೂ ಇದಕ್ಕೆ ಬರ್ಲಿಲ್ವಾ, ವಾಗ್ವಾದ ಮಾಡ್ಲಿಲ್ವಾ? ಕೇಳಿದ್ರು ಯಾಕೆ ನೀವು ಇಷ್ಟೊಂದು ಕಡಿಮೆ ಕೊಡ್ತಾ ಇದ್ದೀರಲ್ಲ ಅಂತಂದ್ರು. ನಾವು ರೈತರ ಸಲುವಾಗಿ ಕಟ್ಟಿರೋ ಕಂಪನಿ ಇದು, ರೈತರದ್ದು ಇದು ಕಂಪನಿ ನಮ್ದಲ್ಲ, ಅದಕ್ಕೆ ಸಲುವಾಗಿ ನಾವು ನಮಗೂ ಒಂದು 10% ಇಟ್ಕೊಂಡೇ ಕೊಡ್ತಾ ಇದೀವಿ ಅವ್ರಿಗೆ. ನೀವು ಅಷ್ಟು ಇಟ್ಕೊಳ್ಳಿ, ನೀವು 100 ರೂಪಾಯಿ ಇಟ್ಕೊಂಡು ಕೊಟ್ಟರೆ ಹೆಂಗೆ ಮಾಡೋದು ಅಂತ ಅವ್ರಿಗೆ ವಾಪಸ್ಸು ಉತ್ತರನೂ ಕೊಟ್ಟಿದ್ದೀವಿ ಸರ್. ಆಯಿತು, ಈ ತರಹ ನೀವು ಕಡಿಮೆ ದರಕ್ಕೆ ಕೊಡೋಕೆ ಶುರು ಮಾಡಿದ್ಮೇಲೆ ನಿಮ್ಮ ಬಿಸ್ನೆಸ್ ಏನಾದ್ರು ಜಾಸ್ತಿ ಆಯ್ತಾ? ಹೆಚ್ಚು ಹೆಚ್ಚು ಜನ ನಿಮ್ಮಲ್ಲಿ ಬರೋಕೆ ಶುರು ಮಾಡಿದ್ರ? ಮೊದಲು 2 ವರ್ಷ ನಡೀತೀವಿ ಸರ್. ಆಮೇಲೆ ಅದು ಏನು ತಿಳ್ಕೊಂಡ್ರು ಅದು ಏನು ಕತ್ತೀವಿ ಅದು ಗೊತ್ತಿಲ್ಲ ಸರ್. ಸ್ವಲ್ಪ ಡೌನ್ ಆಗಿದೆ ಈಗ. ಹೌದಾ? ಡೌನ್ ಆದಮೇಲೆ ಕಂಪ್ನಿ ಲಾಸ್ ಆಗಿ ನಡೀತಾ ಇರೋದೀಗ. ಓಹೋ, ಹೇಳಿ ತಾವು. ಸರ್, ಅದು ಸಾಮಾನ್ಯವಾಗಿ ಇವಾಗ ವ್ಯವಸಾಯ ಟೈಮು ಅಂದರೆ ಮುಂಗಾರು ಪೂರ್ವ ಮುಂಗಾರು ಸಮಯದಲ್ಲಿ ಅಂಗಡಿ ಚೆನ್ನಾಗೇ ನಡೀತದೆ ಸರ್. ಈ ಬೇಸಿಗೆ ಬಂತು ಅಂದರೆ ಜನವರಿಯಿಂದ ಜೂನ್ಗಿಂತ ನಮಗೆ ಕುಡಿಯೋಕೆ ನೀರಿದ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆ ಸಂದರ್ಭದಲ್ಲಿ ಅಂಗಡಿ ನಡೆಯಲ್ಲ ಸರ್, ಬಿಸ್ನೆಸ್ ಆಗಲ್ಲ, ಅವಾಗ ಆಗಲ್ಲ. ಆವಾಗ ಕೈಯಿಂದೇನೇ ಕಟ್ತೀವಿ ಅಂದರೆ ನಮ್ಮ ಆ ಬಾಡಿಗೆ, ಅವ್ರದ್ದು ಗೌರವಧನ, ಮತ್ತು ಆಡಿಟ್ ಫೀಸು, ಮತ್ತು ಕಂಪ್ಯೂಟರ್ ಮಸಿ, ಕರೆಂಟ್ ಚಾರ್ಜು, ಇವೆಲ್ಲನೂ ಕೂಡ ನಾವು ಕೈಯಿಂದೇನೇ ಕಟ್ತೀವಿ ಅಲ್ಲ, ಅದು ಲಾಸ್ ಬರ್ತಾ ಇರೋದು. ಯಾಕೆಂದರೆ ಸಾಮಾನ್ಯವಾಗಿ ನಾವು ಜೂನಿಂದ ಡಿಸೆಂಬರ್ವರೆಗೂ ಕೂಡ ಪರವಾಗಿಲ್ಲ, ಚೆನ್ನಾಗಿ ನಡೆಯುತ್ತೆ. ಇನ್ನು ಜನವರಿಯಿಂದ ಜೂನ್ ಜುಲೈಗಿಂತೂ ಕೂಡ ಲಾಸಲ್ಲಿರುತ್ತೆ. ವರ್ಷ ವರ್ಷದ ಅನುಭವ ಅದು. ಈಗ ನಿಮ್ಮ ಕಂಪನಿ ಅಂದ್ರಲ್ಲ, ಇದಕ್ಕೊಂದು ಕಚೇರಿ ಇಟ್ಕೊಂಡಿದ್ದೀರಾ? ಹೌದು. ಎಲ್ಲಿದೆ ಆಫೀಸು? ಸರ್, ನಮ್ಮ ಕೊಪ್ಪ ಬಳ್ಳೆಕೆರೆ ಕ್ರಾಸ್ ಅಂದರೆ ಸ್ವಲ್ಪ ಮುಂದಕ್ಕೆ ಬರಬೇಕು, ಬಳ್ಳೆಕೆರೆ ಅದು ಕ್ರಾಸ್ ಅಲ್ಲಿ, ಅಲ್ಲಿ ಸ್ವಲ್ಪ ಫೀಲ್ಡ್ ಇದೆ, ಅಲ್ಲಿ ಮಾಡಿದ್ದೀವಿ. ಫೀಲ್ಡ್ ಅಲ್ಲಿ ನೀವೇ ಕಟ್ಕೊಂಡಿದ್ದೀವಿ? ಇಲ್ಲ ಇಲ್ಲ ಇಲ್ಲ, ಬಾಡಿಗೆಗೆ ತಗೊಂಡಿದ್ದೀವಿ. ಅವ್ರಿಗೆ 11-11.5 ಸಾವಿರ ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೀವಿ. ಅಂಗಡಿ ನಿಮ್ಮದು? ಅಂಗಡಿ 4 ಮಳಿಗೆ ತಗೊಂಡಿದ್ದೀವಿ. 4 ಮಳಿಗೆ? ಓಹ್, 4 ಮಳಿಗೆ ತಗೊಂಡಿದ್ದೀವಿ. ಅದರಲ್ಲಿ ಒಂದು ಕಚೇರಿ ಮಾಡಿಕೊಂಡು 3 ಇದರಲ್ಲೂ ಕೂಡ ಪದಾರ್ಥಗಳಿಟ್ಟಿದ್ದೀವಿ. ಏನೇನು ಮಾಡ್ತೀರಿ ಸರ್? ಇವಾಗ ರಾಸಾಯನಿಕ ಗೊಬ್ಬರಗಳು, ಬೇವಿನಿಂಡಿ, ಮತ್ತು ಟಾರ್ಪಲ್ಗಳು, ಸ್ಪ್ರೇಯರ್ಗಳು, ಆಮೇಲೆ ರೇಷ್ಮೆಗೆ ಸಂಬಂಧಪಟ್ಟವು, ಎ ಪೌಡ್ರು, ಬಿ ಪೌಡ್ರು, ಬ್ಲೀಚಿಂಗ್ ಪೌಡ್ರು, ಸ್ಯಾನಿಟಿಕ್ಕು, ಇವನ್ನು ಕೂಡ ಇಟ್ಟಿದ್ದೀವಿ. ಆಮೇಲೆ ಪ್ಯಾರಾಪಿನ್ ಪೇಪರು, ಅದಕ್ಕೆ ಬಳಸುವಂಥ ಪೇಪರ್ಗಳಿಟ್ಟಿದ್ದೀವಿ. ಅಲ್ಲದೇನೇನೇ ಪಶು ಆಹಾರಗಳಿಟ್ಟಿದ್ದೀವಿ. ಜೊತೆಗೆ ಇನ್ನು ರೇಷ್ಮೆಗೆ ಸಂಬಂಧಪಟ್ಟು ಅಂಥವು ಇನ್ನೂ ಕೆಲವು ಇವು ಪರಿಕರಗಳು ಎಲ್ಲನೂ ಇಟ್ಟಿದ್ದೀವಿ ಸರ್. ಯಾರ್ಯಾರು ಕೆಲಸ ಮಾಡಕ್ಕೆ ಇಟ್ಕೊಂಡಿದ್ದೀರಿ? ಸಿಇಒ ಇದ್ದಾರೆ? ಒಬ್ಬರು ಸಿಇಒ ಅವರು ಸರ್. ಸಿಇಒ ಇದ್ದಾರೆ, ಎಲ್ಲಿಯವರವರು? ನಮ್ಮೂರಿನವರೇ, ಇವಾಗ ತಗೊಂಡಿರೋದು. ಮೊದಲು ಇಲ್ಲಿ ಮಂಡ್ಯದ ಹತ್ರ ಗಾಣದಾಳ್ನವ್ರು ಇದ್ರು, ಅವರು ಮದುವೆ ಆದ ಕಾರಣ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ರು. ಸರಿ. ಈಗ ನಮ್ಮೂರದೇ ಒಂದು ಹುಡುಗಿ ಇತ್ತು, ಅವ್ರನ್ನ ತಗೊಂಡೆ. ಸಿಂಧು ಅಂತ. ಸಿಇಒ ಒಬ್ಬರೇನಾ? ಒಬ್ಬರೇ. ಇನ್ಯಾರು ಇಲ್ವಾ? ಇಲ್ಲ ಸರ್. ಕಂಪ್ಯೂಟರ್ ಆಪರೇಟ್ರು? ಅವ್ರು ಯಾರು ಇಲ್ಲ. ಅಕೌಂಟೆಂಟು? ಅವ್ರಿಗೆ ಕೆಲಸ ಮಾಡಕ್ಕೆ ಒಬ್ರು ಸಹಾಯಕರು ಯಾರು ಇಲ್ಲ? ಯಾರು ಇಲ್ಲ ಸರ್. ಓ, ಮತ್ತೆ ಒಬ್ಬರೇ ಹೆಂಗ್ ನೋಡ್ಕೊಂತಾರೆ ಎಲ್ಲ ಕೆಲಸ? ಒಬ್ಬರೇ ನೋಡ್ಕೊತಾವ್ರೆ ಸರ್. ಇದಕ್ಕೆ ಸಂಬಳ ಕೊಡಕ್ ಸಾಲ್ತಾ ಇಲ್ಲ ಸರ್, ಅದಕ್ಕೆ ಸಲುವಾಗಿ ಒಬ್ಬರನ್ನೇ ಇಟ್ಟಿದ್ದೀವಿ. ನೀವು ಸಹಾಯ ಮಾಡ್ತೀರಾ? ನಾವು ಹೋದಾಗ ನಾವು ದಿಶ ಯಾರು ಒಂದಿಬ್ರು ಹೋಗ್ತಾ ಇರ್ತೀವಿ ಅಲ್ಲಿ, ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ಅಲ್ಲಿ ಸರ್. ಹೌದಾ? ಈಗ ಅಂಗಡಿನೂ ನೋಡ್ಕೊ, ಶೇರ್ ದನನೂ ಸಂಗ್ರಹ ಮಾಡು, ಎಲ್ಲ ಕೆಲಸನೂ ಮಾಡು ಅಂದ್ರೆ ಸಿಇಒ ಒಬ್ಬರ ಎಲ್ಲಿ ಮಾಡೋಕ್ಕಾಯ್ತದೆ? ಅವರು ಸಿಇಒ ಶೇರ್ ದನಕ್ಕೆ ಸಹಾಯ ಮಾಡಕ್ಕೆ ಬರಲ್ಲ ಅವರು. ಹೌದಾ? ಅದಕ್ಕೇನು ಇದಿಲ್ಲ ಅವರು. ನೀವು ಹೋಗಿ ಶೇರ್ ದನ ಸಂಗ್ರಹ ಮಾಡ್ತೀರಿ, ಸಿಇಒ ಅಂಗಡಿ ನೋಡ್ಕೋಬೇಕು. ಸಂಬಳ ಎಷ್ಟು ಕೊಡ್ತೀರಿ ಅವ್ರಿಗೆ? 12,000 ಸರ್. ಬರ್ತಾರ? ಬರ್ತಾವ್ರೆ. ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದಾರೆ. ಬೆಳಗ್ಗೆ 9:00 ಸಾಯಂಕಾಲ 5:00. ಶನಿವಾರ ರಜಾ. ಓಕೆ. 4.5 ವರ್ಷ ಆಯ್ತಾ ನಿಮ್ಮ ಕಂಪ್ನಿ ಶುರು? ಹೌದು ಸರ್, ಹೌದು ಹೌದು. ಓಕೆ. ಈಗ ಮೊದಲನೇ ವರ್ಷ ನೀವು ಕಂಪ್ನಿ ಶುರು ಮಾಡಿದಾಗ ಎಷ್ಟು ಬಿಸ್ನೆಸ್ ಮಾಡಿದ್ರಿ ಸರ್? ಮೊದಲನೇ ವರ್ಷ ಪೂರ್ತಿ ಶೇರ್ ಮಾಡಿಸೋದೇ ಆಗೋಯ್ತು ಸರ್. ಆಯ್ತು. 2ನೇ ವರ್ಷದ ಪ್ರಾರಂಭದಿಂದ ಸಣ್ಣ ಪುಟ್ಟ ಪದಾರ್ಥಗಳ ತಂದಿಟ್ಟವು. ಅಂದರೆ ನಮಗೆ ಟಾರ್ಪಲ್ ಮೇಲೆ ತುಂಬ ಇದಿತ್ತು. ಕೃಷಿ ಇಲಾಖೆಯಲ್ಲಿ ಯಾವಾಗೋ ಒಂದು ಟೈಮಲ್ಲಿ ಬರೋದು, ಆ ಬಂದ ಸಮಯನೇ ಕಾಯ್ಕೊಂಡಿದ್ದು. ಅರ್ಜಿ ಹಾಕಿ ಅರ್ಜಿನಲ್ಲಿ ಪಾಸಾದರೆ ಮಾತ್ರ ಕೊಡ್ತಾಯಿದ್ರು. ನಾವು ಹಂಗೆ ಮಾಡಬಾರ್ದು. ಒಂದು ವರ್ಷ ಎಲ್ಲ ಬೆಳೆದಿರೋ ರೈತ ಒಂದೇ ಒಂದು ಗಳಿಗೆ ಮಳೆ ಬಂದಾಗ ಅವನು ಬೆಳೆ ಹಾಳು ಮಾಡ್ಕೊಬಿಡ್ತಾನಲ್ಲ, ಮೊದಲು ಅದು ತರಿಸ್ಬೇಕು ಅನ್ನೋದೊಂದು ಉದ್ದೇಶ ಇತ್ತು. ಛಲ ಅದಕ್ಕೋಸ್ಕರ ಮೊದಲು ಟಾರ್ಪಲ್ ತರಿಸಿದ್ವು. ಅದ್ರ ಜೊತೆಯಲ್ಲಿ ಸ್ಪ್ರೇಯರ್ಗಳು, ಅದಕ್ಕೆ ಒಂದಕ್ಕೊಂದಂಗೆ ಎಲ್ಲ ಇನ್ಕ್ಲೂಡ್ ಆದಂಗೆ ಎಲ್ಲವನ್ನು ಅಂತಂತವಾಗಿ ತರ್ತಾ ತರ್ತಾ. ಮೊದಲನೇ ವರ್ಷದ ಬಿಸ್ನೆಸ್ ಎಷ್ಟು ನಿಮ್ಮದು? ಸರ್ ಮೊದಲನೇ ವರ್ಷದ್ದು ತುಂಬ ಕಡಿಮೆ ಇದೆ ಸರ್. ಹೇಳಿ ಅಂದಾಜು. 30,000 ಇರ್ಬೇಕಷ್ಟೇ ಸರ್. 30,000 ಲಾಭ. 30,000 ಲಾಭ. ಲಾಭ ಸರಿ. ಎಷ್ಟು ಬಿಸ್ನೆಸ್ ಮಾಡಿದ್ರಿ? ಎಷ್ಟು ಲಕ್ಷ ಬಿಸ್ನೆಸ್ ಮಾಡಿದ್ರಿ? ನಾವು ಸರ್ ಸುಮಾರು 1.5 ಲಕ್ಷನೇ ಬಿಸ್ನೆಸ್ ಮಾಡಿರ್ಬೋದು, ಆದರೆ ಬಂದಿರೋ ಲಾಭಾಂಶ ಕಡಿಮೆ ಇದೆ. ಅಲ್ಲ, 1.5 ಲಕ್ಷ ಬಿಸ್ನೆಸ್ ಮಾಡಿ 30,000 ಲಾಭ ಅಂದರೆ ಒಳ್ಳೆ ಲಾಭನೇ ಅಲ್ರಿ ಅಲ್ವಾ? ಅಲ್ಲ, ಒಂದು ತಿಂಗಳಿಗೆ ಅದು ಒಂದು ತಿಂಗಳಿಗೆ ಅಷ್ಟೇ. 1.5 ಲಕ್ಷ ಬಿಸ್ನೆಸ್ ಬಿಸ್ನೆಸ್ ವರ್ಷದ ಲಾಭ 30,000 ಅಷ್ಟು ಸರ್. ಓಕೆ ಆಯಿತು. ಆಮೇಲೆ ಎರಡನೇ ವರ್ಷ ಎಷ್ಟು ಬಿಸ್ನೆಸ್ ಇಂಪ್ರೂವ್ ಆಯಿತು? ಆಮೇಲೆ ಅದು ಒಂದು ತಿಂಗಳೂ ಕೂಡ 1 ಲಕ್ಷ ಆ ರೀತಿ 2.5 ಲಕ್ಷಗಿಂತ ಹೋಯ್ತು ಸರ್ ಕೊನೆಯಲ್ಲಿ ತಿಂಗಳಿಗೆ. ತಿಂಗಳಿಗೆ ಹಾಗಾಗಿ ಕೊನೆಯಲ್ಲಿ ಲಾಭ ಕಡಿಮೆ ಆಗ್ಬಿಡ್ತು. ಕಡಿಮೆ ದರ ಕೊಡ್ತಾ ಇದ್ರಿ? ಕಡಿಮೆ ದರ ಕೊಡ್ತಾ ಇದ್ವಲ್ಲ, ಹಾಗಾಗಿ ಲಾಭ ಕಡಿಮೆ ಆಗ್ತು ಸರ್. ಈಗ ನಿಮ್ಮ ಸದಸ್ಯರೆಲ್ಲ ಬಂದು ನಿಮ್ಮಲ್ಲೇನೆ ತಗೊಳೋರ ಅಥವಾ ಕಡಿಮೆ ನೀವು ಕೊಟ್ಟಿದ್ದು ಮಾತ್ರ ನಿಮ್ಮ ಹತ್ರ ತಗೊಂಡು ಉಳಿದಿದ್ದು ಬೇರೆಯವ್ರ ಹತ್ರ ತಗೊಳೋರ? ಈ ಕೆಲವು ಜನ ಇಲ್ಲಿ ನಮ್ಮ ಸದಸ್ಯರುಗಳೇ ಸೇರಿದಾರೆ, ಬರ್ತಾ ಇಲ್ಲ ಸರ್ ಇಲ್ಲಿ. ಹಾಂ, ದೂರ ನಮ್ಮೂರಲ್ಲೇ ಸೊಸೈಟಿ ಇದೆ, ಅಲ್ಲೇ ತಗೋತೀವಿ, ಇಲ್ಲಿಂದ ಬಾಡಿಗೆ ಕೊಡೋಣ ಆಟೋಗೆ ಅನ್ನೋ ಜನಗಳು ಜಾಸ್ತಿ ಆಗ್ಬಿಟ್ಟವ್ರೀಗ. ಪ್ರತಿಯೊಂದರಲ್ಲೂ ಸೊಸೈಟಿಗಳಾಗ್ಬಿಟ್ಟಿದೆ ಈಗ. ಮತ್ತೆ ಅವ್ರಿಗೆ ಹೇಳ್ಬೇಕಲ್ವ, ನೀವು ಶೇರ್ ಹಾಕಿರೋದು ನೀವೇ, ಕಂಪ್ನಿ ಆದಾಯ ಮಾಡಿದ್ರೆ ಡಿವಿಡೆಂಟ್ ರೂಪದಲ್ಲಿ ನಿಮಗೆ ದುಡ್ಡು ಬರ್ತದೆ ಅಂತೆಲ್ಲ ಹೇಳಿ ಮನ ಒಲಿಸ್ಬೇಕು. ಒಲಿಸ್ತಾ ಇದೀವಿ ಸರ್. ಆದರೂ ಕೆಲವರು ಓಕೆ ಅಂದ್ಕೊಂಡು ಬರ್ತಾರೆ, ಇನ್ನು ಕೆಲವರು ಬಿಡಪ್ಪ ನಮ್ಮೂರಲ್ಲೇ ಸಿಗ್ತದೆ, ಅಲ್ಲಿಂದ 150 ರೂಪಾಯಿ ಬಾಡಿಗೆ ಕೊಡ್ಬೋದು ಆಟೋಗೆ, ನಿಮಗೂ ಲಾಭ ಸಿಗಲ್ಲ ನಮಗೂ ಲಾಭ ಸಿಗಲ್ಲ, ಯಾಕೆ ನಾವು ನಮ್ಮೂರಲ್ಲಿ ತಗೋತೀವಿ. ಈಗ ನಿಮಗೆ ಮೂಲಧನ ಅಂತಿರೋದು ಶೇರ್ ಧನ ಮಾತ್ರನಾ ರಮೇಶ್ ಅವರೇ? ಹೌದು ಸರ್. ಶೇರಿಂದ ನೀವು ಸಂಗ್ರಹ ಮಾಡಿರೋ ದುಡ್ಡು ಅಷ್ಟೇ. ಶೇರು ಧನ 10 ಲಕ್ಷ, ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ಸ್ ಈಕ್ವಿಟಿ ಗ್ರ್ಯಾಂಟ್ಸ್ ಅಂದ್ಬಿಟ್ಟು ಸರ್ಕಾರ 10 ಲಕ್ಷ ಕೊಡ್ತು. ಮತ್ತೆ ಕೊಟ್ಟಿದೆಯಲ್ಲ ಸರ್ಕಾರ, ಕೊಟ್ಟಿದೆ. ಏನು ಸಿಕ್ಕಿಲ್ಲ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನು ಕೊಟ್ಟಿಲ್ಲ ಸರ್. ಅಷ್ಟೇ ಸಾಲದೇನ್ರಿ ಸರ್ಕಾರ, ನೀವು ಹಾಕಿರೋ ಬಂಡವಾಳಕ್ಕೆ 10 ಲಕ್ಷ ಸರ್. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ನಮ್ಮ ಕೆಸ್ತೂರಲ್ಲಿ ರಾಗಿ ರೈತ ಉತ್ಪಾದಕ ಕಂಪನಿ ಅಂತ ಇದೆ, ಅಲ್ಲಿಗೆ ನಬಾರ್ಡಿಂದ ಈಗ್ಲೂ ಕೂಡ ಅವ್ರಿಗೆ 28,000 ರೂಪಾಯಿ ಗೌರವಧನ ಕೊಡ್ತಾ ಇದ್ದಾರೆ. ಅಲ್ಲ ಅಂದ್ರೆ ನಬಾರ್ಡ್ ಯೋಜನೆ ಅಡಿನಲ್ಲಿ ಸ್ಥಾಪನೆ ಆಗಿದ್ದು ಓಕೆ ಸಿಗತ್ತೆ, ಬಹುಶಃ ನಿಮ್ದು ಆ ಯೋಜನೆ ಅಡಿನಲ್ಲಿ ಸ್ಥಾಪನೆ ಆಗಿಲ್ಲ. ಇಲ್ಲ ಇಲ್ಲ, ಆದ್ರೆ ಮ್ಯಾಚಿಂಗ್ ಗ್ರಾಂಟ್ ಸಿಕ್ಕಿದೆ ನಿಮ್ಗೆ. ಅಷ್ಟೇ ಸರ್, 10 ಲಕ್ಷ ರೂಪಾಯಿ ಸಿಕ್ಕಿದೆ. ಆಯ್ತು. ಮತ್ತೆ ಲೈಸೆನ್ಸ್ ಗಳನ್ನೆಲ್ಲ ತಾವು ಮಾಡಿಸ್ಕೊಂಡಿರ್ತೀವಿ? ಹೌದೌದು, ಮಾಡಿಸಿ. ಯಾವ್ಯಾವ್ದು ಲೈಸೆನ್ಸ್ ಮಾಡಿಸ್ಕೊಂಡಿದ್ರಿ? ನಮ್ದು ರಾಸಾಯನಿಕ ಗೊಬ್ಬರದ ಲೈಸೆನ್ಸ್ ಇದೆ, ಇದೆ. ಆಮೇಲೆ ಕೀಟನಾಶಕದ್ದು ಇದೆ, ಮಾರಾಟದ ಲೈಸೆನ್ಸ್ ಇದೆ, ಇದೆ. ಆಯ್ತು. ಮತ್ತೆ ಇದು ಮಾಡಿದಿರಾ ಸರ್? ಮಾಡಿದಿರಿ. ಹೌದು. ಆಮೇಲೆ ಎ ಪಿ ಎಂ ಸಿ ಮಾರ್ಕೆಟಿಂಗ್ ಲೈಸೆನ್ಸ್ ಮಾಡ್ಕೊಂಡಿದ್ದೀರಾ? ಮಾರಾಟ ಮಾಡ್ಬೇಕಲ್ಲ ಸರ್, ಕೊಟ್ಟಿಲ್ಲ. ಮಾಡಿಸ್ಕೋಬೇಕು ಅದನ್ನು ಅಲ್ವಾ? ಕೀಟನಾಶಕದ್ದು ಮಾರಾಟದ ಲೈಸೆನ್ಸ್ ಇದೆ, ಇದೆ. ಆಯ್ತು. ಮತ್ತೆ ಇದು ಮಾಡಿದಿರಾ ಸರ್? ಮಾಡಿದಿರಿ. ಹೌದು. ಆಮೇಲೆ ಎ ಪಿ ಎಂ ಸಿ ಮಾರ್ಕೆಟಿಂಗ್ ಲೈಸೆನ್ಸ್ ಮಾಡ್ಕೊಂಡಿದ್ದೀರಾ? ಮಾರಾಟ ಮಾಡ್ಬೇಕಲ್ಲ ಸರ್, ಕೊಟ್ಟಿಲ್ಲ. ಮಾಡಿಸ್ಕೋಬೇಕು ಅದನ್ನು ಅಲ್ವಾ? ಕೊಟ್ಟೋಗ್ಬಿಟ್ರೆ ಆಮೇಲೆ ಅವ್ರು ಇನ್ನೂ ಲಾಸ್ ಮಾಡಿಬಿಟ್ರೆ. ನೀವು ಮುಂಚೆ ಯಾವುದೋ ಒಂದು ಕಂಪ್ನಿ ಉದಾಹರಣೆ ಹೇಳ್ತಿದ್ರಲ್ಲ, ಹಂಗೆ ಬಾಗಿಲು ಹಾಕೊಂಡು ಹೋಗ್ಬೇಕಾಗತ್ತಲ್ವೇ ಸರ್? ಇನ್ನೊಂದು ಪುರುಸಮ್ಮನವ್ರಿಗೆ, ನನಗಿಂತ ತುಂಬ ಕಾಳಜಿ ಇತ್ತು, ನಾನು ಅದನ್ನು ಗಮನಿಸಿದೆ, ನನಗಿಂತ ಇವರೇ ಸೂಕ್ತ ಅಂತ ನನಗನ್ನಿಸ್ತು. ಹಂಗಾಗಿ ಅವರು ಬೇಡ, ಈ ಸ್ಥಾನ ಬೇಡ ಅಂತ ಅವರೇನೆ ವಾಲಂಟಿಯರ್ ಆಗಿ ಹೇಳಿದರು. ಆಯಿತು. ಈಗ 5 ಲಕ್ಷ ರೂಪಾಯಿ ಸಾಲ ಇದೆಯಲ್ಲ ಪುಟ್ಸ್ವಾಮಣ್ಣವರೇ, ಹೇಗೆ 5 ಲಕ್ಷ ರೂಪಾಯಿ ಸಾಲನ ತೀರಿಸಿ ಆದಾಯ ಮಾಡೋ ಯೋಜನೆ ಹಾಕೊಂಡಿದ್ದೀರಿ ಈಗ? ಹೇಳಿ. ಹಾಕೊಂಡಿದ್ದೀವಿ ಸರ್. ಹೇಳಿ, ಏನೇನು ಮಾಡ್ತೀರಿ? ಸರ್ಕಾರಕ್ಕೆ ಇದೊಂದು ಟ್ರ್ಯಾಕ್ಟರ್ ಬಗ್ಗೆ ಇದು ಕೊಟ್ಟಿದ್ದೀವಿ, ಅದೊಂದು ಕೊಟ್ಬಿಟ್ರೆ ನಮಗೆ ಅದರಲ್ಲಿ ಹೆಂಗೋ ಮೇಂಟೈನ್ ಮಾಡ್ತೀವಿ ಸರ್. ಅಲ್ಲ, ಒಂದು ಟ್ರ್ಯಾಕ್ಟರ್ ತಗೊಂಬಿಟ್ರೆ 5 ಲಕ್ಷ ಸಾಲ ತೀರ್ಬಿಡ್ತದ? ಮಾಡ್ಬೋದು ಸರ್. ಹೆಂಗೆ ತಡ್ರಿ ಅವ್ರು ಹೇಳಿ. ಮಾಡ್ಬೋದು. ಈಗ ಒಂದು ಗಂಟೆಗೆ 100 ರೂಪಾಯಿ ನಮ್ಮೂರಲ್ಲಿ ಉಳುಮೆ ಮಾಡೋದು, ನಾವು 100 ರೂಪಾಯಿ ಕಡಿಮೆ ಕೊಡಿಸೋದು, ರೈತರಾಗ ಜಾಸ್ತಿ ಬರ್ತಾರೆ. ಅಲ್ಲ, ಏನು ಟ್ರ್ಯಾಕ್ಟರ್ ಅಂದ್ರೆ ಮಿಷಿನ್ ಅಪ್ಪ, ಅದೇನು ರಿಪೇರಿ ಬರೋದಿಲ್ವೇ? ಬರ್ತದೆ. ಮತ್ತೆ ಅದಕ್ಕೆ ಖರ್ಚು ಖರ್ಚು ಬರ್ತದೆ, ಡ್ರೈವರ್ ಸಂಬಳ ಕೊಡಬೇಕು, ಖರ್ಚಿದೆ ಅದರಲ್ಲೂ. ಮತ್ತೆ ಆದರೂ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಈಗ ಅದೇ ಮೆಡಿಸಿನ್ನು ಇನ್ನೂ ತಂದಿರಲ್ಲ ನಾವು. ಈಗ ಮೆಡಿಸಿನ್ ತಂದು ಅದು ಮೊದಲು 50 ಕೆಜಿ ಮೂಟೆ ಮಾರ್ತಿದ್ವಿ, ಈಗ 5 ರೂಪಾಯಿ ಸಿಗ್ತಿತ್ತು ಒಂದು ಮೂಟೆಗೆ, ಈಗ ಬರೀ ಇಷ್ಟು ಸಪ್ಪದ ಪಟ್ಟಣಕ್ಕೆ 5 ರೂಪಾಯಿ ಸಿಗುತ್ತೆ. ಏನು ಪಟ್ಟಣ? ಇದು ಮೆಡಿಸಿನ್ಗಳು, ಗದ್ದೆ ಬಡಿಯೋವು, ರೇಷ್ಮೆ ಕುಡಿಯೋದು, ತೆಂಗಿನ ಮರ ಕುಡಿಯೋದು, ಪ್ರತಿಯೊಂದು ವಸ್ತುನೂ ಮಾಡೋದಂತ ಅದೊಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಸಲುವಾಗಿ 5 ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದೀವಿ. ಈಗ ಇನ್ನು ಮುಂದಿನ ತಿಂಗಳೆಲ್ಲ ಅದು ರೆಡಿ ಮಾಡ್ತೀವಿ, ಅದರಲ್ಲಿ ಲಾಭ ಮಾಡಿ ಏನಾದ್ರು ಮಾಡಿ ಈ ಸಾಲ ತೀರಿಸಿ ಈ ಲಾಸ್ ಆಗಿರೋದನ್ನು ತುಂಬಿಸಿ ಆದಾಯ ಮಾಡಿಸ್ಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ದೀರಿ. ಹೇಳಿ. ಇಲ್ಲ ಇಲ್ಲ, ಸಾಲ ಇಲ್ಲ ಸರ್, ನಮ್ದು ತುಂಬಿಸಿ ಅದರಲ್ಲಿ ಲಾಸ್ ಆಗಿರೋದು ಅಷ್ಟೇ ಹೊರತು ಸಾಲ ಮಾಡಿಲ್ಲ. ಸಾಲ ಕೊಡೋದು ಬ್ಯಾಂಕ್ಗಳು ಬಂದವೆ, ಆದ್ರೂ ಹೋಗಿಲ್ಲ ನಾವು. ಹೌದಾ? ಸ್ಟೇಟ್ ಬ್ಯಾಂಕ್ನವ್ರು ಕೊಡ್ತೀವಿ ಸಾಲ ಅಂತ ಹೇಳ್ತಾವ್ರೆ, ಆದ್ರೂ ಹೋಗಿಲ್ಲ ನಾವು ಅಲ್ಲಿಗೆ. ಹೌದಾ? ಆಯ್ತು. ಈಗ ನಿಮ್ಮ ಉದ್ದೇಶ ಇರೋದು ಒಂದು ಟ್ರ್ಯಾಕ್ಟರ್ ತಗೊಂಡು ಅದನ್ನ ಬಾಡಿಗೆಗೆ ಬಿಡೋದು. ಇನ್ನೇನೇನು ಬಿಸ್ನೆಸ್ ಪ್ಲಾನ್ ಇದೆ ಹೇಳಿ, ಇನ್ನೂ ಏನು ಮಾಡ್ಬೋದು ನೀವು? ಇನ್ನೂ ಬಿಸ್ನೆಸ್ ಜಾಸ್ತಿ ಮಾಡಿ ಮಾದರಿ ಆಗಬೇಕು ಅಂದ್ರೆ ಇನ್ನೂ ಏನೇನು ಮಾಡ್ಬೋದು ನೀವು? ಒಂದು ಸೈಟ್ ಮಾಡಿ ಅದರಲ್ಲಿ ಮನೆ ಬಿಲ್ಡಿಂಗ್ ಮಾಡಿ ಅದರೊಳಗೆ ನಾವು ಬಿಲ್ಡಿಂಗಲ್ಲಿ ಇದು ಇವೆಲ್ಲ ಪದಾರ್ಥ ಇದು ಮಾಡಿ ಸೇಲ್ ಮಾಡಿದ್ರೆ ಆಫೀಸ್ ಮಾಡಿಕೊಂಡ್ರೆ ಬಿಲ್ಡಿಂಗ್ ಬಾಡಿಗೆ ಉಳ್ಕೋಗುತ್ತೆ. ಅದಿನ್ನು ಖರ್ಚಿನ ಬಾಬತ್ ಅಲ್ವಾ ಪುಟ್ಸಾಮಣ್ಣ? ಖರ್ಚಿನ ಬಾಬತ್ ಸರ್, ಈಗ ಸೈಟ್ ತಗೊಳಕ್ ಏನ್ ಕಡಿಮೆ ಖರ್ಚಾಯ್ತದೆ, ಬಿಲ್ಡಿಂಗ್ ಕಟ್ಟಕ್ ಕಡಿಮೆ ಖರ್ಚಾಯ್ತದೆ. ನಾವ್ ಯಾರ್ಯಾರನ್ನೂ ಹಿಡ್ದಿದೀವಿ ಸರ್, ಈಗ ಮುಚ್ಚಿಕೊಂಡಿನಲ್ಲಿ ರಾಜಕಾರಣಿಗಳು ಹಿಡ್ದಿದೀವಿ ಏನಾರು, ಹಂಗಾಗಿ ಬಿಲ್ಡಿಂಗ್ ಕಟ್ಕೊಟ್ಟವ್ರು ಅವ್ರೆ ಸರ್. ಸೈಟ್ ಒಂದು ಆಗ್ಬಿಟ್ರಿ ನಮ್ಗೆ, ಬಿಲ್ಡಿಂಗ್ ಕಟ್ಕೊಳ್ಳೋರು ಶಾಸಕರು ಅವ್ರೆ. ಅಂದ್ರೆ ಅವರ ನಿಧಿನಲ್ಲಿ ಕಟ್ಕೊಡ್ತೀವಿ ಅಂತ ಹೇಳಿದಾರ? ಮೂರು ಜನ ಶಾಸಕರು, ನೀವು ಸೈಟ್ ಇದು ಮಾಡ್ಕೊಳ್ರಪ್ಪ, ಬಿಲ್ಡಿಂಗ್ ನಾವು ಮಾಡ್ಕೊಡ್ತೀವಿ. ಹೌದೇ ಅಂತ ಹೇಳವ್ರೆ. ಆಮೇಲೆ ನಾನೇ ಅಧ್ಯಕ್ಷರಾಗ್ತೀರಿ ಅಂದ್ರೆ ಏನ್ ಮಾಡ್ತೀರಿ ಪುಟ್ಸ್ವಾಮಿ? ಆಗ್ಲಿ, ಸಂತೋಷ ಬಿಟ್ಕೊಡ್ತೀವಿ ಸರ್. ಹೌದು ಸರ್, ನಮ್ದು ಕಂಪನಿ ಬೆಳಿಬೇಕು, ಕಂಪನಿ ಬೆಳಿಬೇಕು, ಸಂತೋಷ ಬಿಟ್ಕೊಡ್ತೀವಿ ಸರ್. ಹೌದಾ? ಹೌದು ಹೌದು ಸರ್, ನಮ್ಮ ಇಬ್ಬರು ಉದ್ದೇಶನೂ ಒಂದೇ, ನಮ್ಗೆ ಕಂಪನಿ ಇಂಪಾರ್ಟೆಂಟ್ ಹೊರತು ಇಲ್ಲಿ ನಾನಲ್ಲ. ಅಲ್ಲ, ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟದ ಮೇಲೆ ನೀವೇ ಛಲ ಇಟ್ಟು ಕಂಪ್ನಿನ ಬೆಳೆಸೋ ಪ್ರಯತ್ನ ಮಾಡ್ಬೇಕ್ರಪ್ಪ. ಅದಕ್ಕೇನೆ ಮಾಡ್ತೇವೆ ಸರ್. ಮಾಡ್ತಾ ಇದ್ದೀರಿ ಅಂದ್ರೆ ಈಗ ಸರ್ಕಾರಿ ಅನುದಾನವನ್ನ ಶಾಸಕರ ನಿಧಿಯಿಂದ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀರಿ, ಹಿಂಗೆಲ್ಲ ಕಷ್ಟಪಡ್ತಾ ಇದೀವಿ ನಾವು, ಏನಾದ್ರು ಮಾಡಿ ಸಹಾಯ ಮಾಡಿ ಅಂತ ಅಲ್ವಾ? ಅವ್ರಾಗಲೇ ಒಂದು ಎಫ್ ಪಿ ಓ ಬಿಲ್ಡಿಂಗ್ ಕಟ್ಕೊಟ್ಬಿಟ್ಟವ್ರೆ. ಹೌದಾ? ಯಾವ ಎಫ್ ಪಿ ಓ ಕಟ್ಟಿದ್ದಾರೆ? ಬಸರಾಳ್ ಎಫ್ ಪಿ ಓಗೆ. ಹೌದಾ? ಕಟ್ಕೊಟ್ಟವ್ರೆ. ಆ ಇದು ನಮಗೂ ಗೊತ್ತಾಯ್ತು, ಆಮೇಲೆ ನಮಗೂ ಮಾಡ್ಕೊಡ್ತಾರೆ ಅನ್ನೋ ದೃಷ್ಟಿಲಿ ಹೋದ್ವಿ, ಒಪ್ಕೊಂಡ್ರು. ಹೌದು, ಸೈಟ್ ಒಂದು ಇದು ಮಾಡ್ಕೊಳ್ರಪ್ಪ, ನಾವು ಬಿಲ್ಡಿಂಗ್ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಓಹೋ, ಈಗ ಹಂಗಾರೆ ಸೈಟ್ನ ಇನ್ನೊಬ್ರು ಶಾಸಕರಿಗೆ ಕೇಳಿದ್ದೀರಾ? ಇನ್ನು ಕೇಳಿಲ್ಲ ಸರ್, ಇನ್ನು ಕೇಳಿಲ್ಲ. ಪಪ್ಪದಲ್ಲೇ ಸೈಟ್ ಆಗ್ಬೇಕು ನಮಗೆ, ಅದು ರೋಡ್ ಸೈಡ್ನಲ್ಲಿ ಆಗ್ಬೇಕು, ಕಾಸ್ಟ್ಲಿ ರೇಟು. ಹಂಗಾಗಿ ಯಾರನ್ನು ಕೇಳಿಲ್ಲ, ಕೇಳೋ ಮನಸ್ಸಿದೆ. ಆ ಕಡೆಯಿಂದ ಏನಾರು ಮಾಡಿಸ್ಬೋದಾ ಅನ್ನೋ ಒಂದು ಗೌರ್ಮೆಂಟ್ ಲ್ಯಾಂಡ್ಗಳಿವೆ. ಅಲ್ಲ, ಈಗ ನೀವು ಹಿಂಗೆ ಪ್ರಯತ್ನದಲ್ಲೇ ಇದ್ರೆ ನಿಮ್ದು ಲಾಸ್ ಏನಿರೋದು ಅದೇನು ಹೆಚ್ಚಿನ ಲಾಸ್ ಆಗುತ್ತೆ, ಲಾಸ್ ಆಯ್ತದೆ. ಈಗ ಸದ್ಯಕ್ಕೆ ಏನಾದ್ರು ಬಿಸ್ನೆಸ್ ಪ್ಲಾನ್ ಇದ್ರೆ ಹೇಳಿ, ಇನ್ನೇನಾದ್ರು ಬಿಸ್ನೆಸ್ ಮಾಡ್ತೀರಾ? ಈಗ ರೇಷ್ಮೆದೇ ಏನಾದ್ರು, ರೇಷ್ಮೆ ಏನು ಏನು ಅದಕ್ಕೆ ಬೇಕಾದಂತಹ ಸಾಧನ ಸಲಕರಣೆಗಳನ್ನೇ ಮಾರಾಟ ಮಾಡ್ತೀರಾ, ಅಥವಾ ಬೇರೆ ಬೇರೆದು ಏನಾದ್ರು ಮಾರೋ ಪ್ರಯತ್ನ ಮಾಡ್ತಿದ್ದೀರಾ? ಪೈಪ್ಗಳು ಮತ್ತೊಂದು ಮಗದೊಂದು ಆ ಥರದ್ದು ಕೇಳ್ತಾ ಇದ್ದೀನಿ. ಪೈಪ್ಗಳು ತರಬೇಕು ಅನ್ನೋ ಮನಸ್ಸಿದೆ ಸರ್. ಈ ನಮ್ಮ ಅಂಗಡಿ ಪಕ್ಕನೇ ಪೈಪ್ ಅಂಗಡಿ ಇದೆ, ಹಂಗಾಗಿ ಆ ಅಂಗಡಿ ಚೇಂಜ್ ಮಾಡಬೇಕು, ಬೇರೆ ಕಡೆ ಹೋಗ್ಬೇಕು, ಆಮ್ಯಾಕೆ ವೆಲನ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಸರ್. ಹೌದಾ? ಅಲ್ಲ, ಅನ್ಸುತ್ತಾ ಯಾವಾಗಲಾರು ಪುಟ್ಸ್ವಾಮಿಗಳೇ ಸುಮ್ಮನೆ ವ್ಯವಸಾಯ ಮಾಡ್ಕೊಂಡು ತೆಂಗು ಅಡಿಕೆ ನೋಡ್ಕೊಂಡು ನೀರು ಬಿಟ್ಕೊಂಡಿದ್ದಿದ್ರೆ ಸಾಕಾಗಿತ್ತು, ಯಾಕೆ ಎಲ್ಲ ಹಣೆ ಬರ ಅಂತ ಒಂದ್ಸರಿ ಅನ್ಸೋದು ಬೇಜಾರಾದಾಗ, ಆದರೂ ಅದು ತಲೆ ಕೆಡಿಸ್ಕೊಂಡಿಲ್ಲ. ಇದನ್ನು ನೀರೊಳಗೆ ಮುಳುಕಿದ್ದೀವಿ, ಚಳಿಯಿಂದ ಆಗಲ್ಲ, ಈಗ ಮುಳುಗ್ಬಿಡದ ಪೂರ್ತಿ ನೋಡೇ ಬಿಡದ ಇದನ್ನು ಅಂದ್ಬಿಟ್ಟು ಒಂದು ಪ್ರಯತ್ನದಲ್ಲಿ ಬೀಸ ನಾವು. ಹೇಳಿ ರಮೇಶ್ ಅವರೇ, 4.5 ವರ್ಷ ನಡೆಸಿದ್ರಿ, ಕಷ್ಟ ಸುಖ ಏನೇ ಆದ್ರೂ ಅಲ್ವಾ? ಹೌದು, ಒಂದಷ್ಟು ನೆರವು ಸಿಕ್ಕಿದೆ, ನೆರವಿನ ನಿರೀಕ್ಷೆನಲ್ಲಿ ಇದ್ದೀರಿ. ಹೌದು ಸರ್. ಮುಂದಿನ ದಾರಿ ಅದೇ ಸರ್. ಇವಾಗ ನಮ್ಮದು ಪುಟ್ಸಮ್ಮನವ್ರು ಹೇಳ್ದಾಗೆ ಮೊದಲು ಟ್ರ್ಯಾಕ್ಟ್ರು ಪಡ್ಕೊಳ್ಬೇಕು, ಮತ್ತು ಎರಡನೇದು ನಿವೇಶನ ಪಡ್ಕೊಂಡು ಅಲ್ಲಿ ಇವಾಗ ಆಗಲೇ ನಮಗೆ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ಗಳು ಸುಮಾರು ಇಬ್ಬರು ಆಗಲೇ ಫೋನ್ ಮಾಡಿದರು, ಬನ್ನಿ ನಿಮಗೆ ಅತಿ ಕಡಿಮೆ ಬಡ್ಡಿನಲ್ಲಿ ಬಿಲ್ಡಿಂಗ್ ಕಟ್ಕೊಳ್ಳಿಕ್ಕೆ ನಾವು ಇದು ಕೊಡ್ತೀವಿ, ಅಂದರೆ ಹಣ ಕೊಡ್ತೀವಿ ಅಂತ, ಸಾಲ ಕೊಡ್ತೀವಿ ಅಂತೇಳಿ. ಮತ್ತು ಈಗ ನಮಗೇನಾದರೂ ಒಂದು ನಿವೇಶನ ಆಯಿತು ಅಂದರೆ ನಾವು ಕಟ್ಟಿ ಕೊನೆಗೂ ನಮ್ಮ ಕಣ್ಣು ಮುಚ್ಚೋದ್ರೊಳಗಾಗಿ ನಾವು ಆ ಕಂಪ್ನಿಯ ಅಭಿವೃದ್ಧಿ ಆಗದ ಕಣ್ ತುಂಬ ನೋಡಬೇಕು ಅನ್ನೋದೊಂದು ಆಸೆ ಸರ್. ಅಲ್ಲ, ಅಲ್ಲಿ ತನಕ ಹೋಗಬೇಡಿ. ಈಗ ನಿಮಗೆ ಅವ್ರು ಸಾಲ ಕೊಟ್ಟು ನೀವು ಬಿಲ್ಡಿಂಗ್ ಕಟ್ಟಿದ್ರು, ಆ ಬಿಲ್ಡಿಂಗ್ ಇಟ್ಕೊಂಡು ಏನು ಬಿಸ್ನೆಸ್ ಮಾಡಬೇಕು ಅನ್ನೋ ಐಡಿಯಾನಾದ್ರೂ ನಿಮ್ಗೆ ಇರಬೇಕಲ್ಲ. ಬಿಲ್ಡಿಂಗ್ ಕಟ್ಟೋದು ದೊಡ್ಡ ವಿಚಾರ ಅಲ್ಲ, ಬಿಲ್ಡಿಂಗು ಆಸ್ತಿ ಹೌದು, ನಿಮ್ಮ ಬಾಡಿಗೆ ಉಳಿಯುತ್ತೆ, ಆದರೆ ಆ ಬಿಲ್ಡಿಂಗ್ ಇಟ್ಕೊಂಡು ಏನು ಮಾಡ್ತೀರಿ? ಈಗಾಗಲೇ ನಿಮ್ಮ ಹತ್ರ ಬಿಲ್ಡಿಂಗ್ ಇದೆಯಲ್ಲ, ಅದರಲ್ಲೇ ಏನಾದ್ರು ಮಾಡ್ಬೋದಲ್ಲ ಬಿಸ್ನೆಸ್ಸು. ಬಿಸ್ನೆಸ್ ಪ್ಲಾನ್ ಏನು ಅಂತ ಕೇಳ್ತಿದ್ದೀನಿ ನಾನು. ನಾವು ಬಿಲ್ಡಿಂಗು ಸ್ವಂತ ಆದಮೇಲೆ ನಾವು ಇವಾಗ ಮಾರೋದ್ಕಿಂತ ಇನ್ನೂ 5 ರೂಪಾಯಿ ಕಡಿಮೆ ಕೊಟ್ಟರು ನಮ್ಗೆ ಲಾಸ್ ಆಗಲ್ಲ ಸರ್. ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಅಲ್ಲ, ಕಡಿಮೆ ಕೊಡದೆ ಬಿಸ್ನೆಸ್ ಅಲ್ಲ ಅಲ್ಲ ಸರ್. ಯಾಕೆಂದ್ರೆ ಸಂಸ್ಥೆನೂ ನೀವು ಉಳಿಸ್ಕೋಬೇಕು. ಸ್ಪರ್ಧೆ ಎಷ್ಟಿದೆ ಅಂತಂದ್ರೆ ಆ ಸ್ಪರ್ಧೆ ಇರೋದಕ್ಕೆ ಒಂದು ರೂಪಾಯಿ ಕಡಿಮೆ ಕೊಟ್ಟರು ಸಾಕು ನೀವು. ಹೌದು, ಹಾಗಂತ ನೀವು ಲಾಸ್ ಮಾಡ್ಕೊಂಡೆ ಕೊಡಬೇಕು ಅಂತೇನಿಲ್ಲ. ಅಂದರೆ ನಿಮ್ಮ ಬಿಸ್ನೆಸ್ ಪ್ಲಾನ್ನ ನೀವು ಕರೆಕ್ಟಾಗಿ ಹಾಕ್ಕೋಬೇಕು. ಅದನ್ನು ಹೇಳಿ ಅಂತ ನಾನು ಹೇಳ್ತಿರೋದು. ಏನೇನು ಬಿಸ್ನೆಸ್ ಮಾಡ್ಬೋದು, ನಿಮ್ಮ ಭಾಗದಲ್ಲಿ ಏನು ಅವಕಾಶಗಳಿದೆ, ಯಾವ ಉತ್ಪನ್ನ ಖರೀದಿ ಮಾಡ್ಬೋದು, ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ಬೋದು, ಈ ಥರ ಯೋಜನೆಗಳೇನಾದ್ರು ಇದ್ರೆ ಹೇಳಿ. ಇದೆ ಸರ್. ಹಾಂ, ಅದೇ ನಮ್ಮ ವಿಕಾಸದಿಂದ ನಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಅದೇ ಭತ್ತ ರಾಗಿ ಎಲ್ಲನೂ ಕೊಂಡ್ಕೊಳ್ಳೋದು, ಅದನ್ನು ಪ್ಯಾಕೇಜ್ ಮಾಡಿ ಕೆ ಜಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಒಂದು ಕೆ ಜಿ ಒಂದೇ ರೂಪಾಯಿ ಸಿಗಲಿ ನಮಗೆ, ಅದನ್ನೆಲ್ಲ ಶೀಟ್ ಮಾಡಿ ಎಲ್ಲ ರಾಗಿ ಶೀಟ್ ಮಾಡಿ ಹೊರದೇಶ ಕಳಿಸ್ಬಿಡ್ತಾರೆ ಸರ್. ಕೆಲವು ಎಫ್ ಐದಲ್ಲಿ ಮಾಡ್ತಾ ಇದಾರಂತೆ. ಆ ರೀತಿ ನೀವು ಮಾಡಿ ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ. ಅದೊಂದು ಯೋಜನೆ ಹಾಕೊಂಡಿದ್ದೀವಿ ಸರ್. ಓಹೋ, ಅಂದ್ರೆ ಈಗ ನಿಮ್ಮ ಸದಸ್ಯರ ಹತ್ರ ನೀವು ಉತ್ಪನ್ನಗಳನ್ನು ಖರೀದಿ ಮಾಡಿ ಮಾರಬೇಕು, ಇದು ಎಫ್ ಪಿ ಓದ ಉದ್ದೇಶ. ಅವ್ರಿಗೆ ಬೇಕಾದಂತಹ ಪರಿಕರಗಳನ್ನು ಕೊಡೋದು ಅಷ್ಟೇ ಅಲ್ಲ, ಸದಸ್ಯ ರೈತರಿಂದ ನೀವು ತಗೊಂಡು ಅದನ್ನ ನೀವು ಮಾರಬೇಕು, ಮಾರಾಟ ಮಾಡಬೇಕು ಸರ್. ಅಲ್ವಾ, ಸುಮಾರು ಎಫ್ ಪಿ ಓಗಳು ಆದಾಯ ಮಾಡ್ತಾ ಇರೋದೇ ಇದರಲ್ಲಿ. ಹೌದು ಸರ್. ಅತ್ಯಂತ ಕಡಿಮೆ ಬೆಲೆಗೆ ಉತ್ಪನ್ನ ತಗೊಂಡು ಎ ಪಿ ಎಂ ಸಿ ಲಿ ಅದನ್ನು ಮಾರಾಟ ಮಾಡ್ತವೆ. ಕೊಬ್ಬರಿ ಎಳ್ನೀರೇನು ಲಾಸ್ ಆಗುತ್ತೆ ಸರ್ ನಮ್ಮ ಕೈಲಿ, ಅದು ಆಗೋದಿಲ್ಲ. ಕೊಬ್ಬರಿ ಮಾಡ್ಬೋದು ಅಲ್ವಾ. ಹೇಳಿ ರಮೇಶ್ ಅವರೇ, ಸಾವಯವ ಕೃಷಿಕರು ನೀವು, ಸಾವಯವ ಉತ್ಪನ್ನಗಳನ್ನು ಸಾವಯವ ಬ್ರ್ಯಾಂಡ್ ನಡಿನಲ್ಲಿ ಮಾರಾಟ ಮಾಡಿದ್ರೆ ಆದಾಯ ಆಗ್ಬೋದು ಅಂತ ಅನ್ಸಲ್ವಾ ತಮಗೆ? ಹೌದು ಸರ್, ಅನ್ನಿಸ್ತದೆ. ಆದರೆ ಇವಾಗ ಏನಾಗಿದೆ ಅಂತಂದರೆ ಪ್ರತಿಯೊಬ್ಬರೂ ಕೂಡ ರಸಾಯನದಕ್ಕೆ ಜೋತು ಬಿದ್ದುಬಿಟ್ಟಿದ್ದಾರೆ ಎಲ್ಲ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ಬೆಲ್ಲ ಸಾವಯವದ್ದು ಅಷ್ಟು ಶೈನಿಂಗ್ ಇರಲ್ಲ, ಬಟ್ ಕೆಮಿಕಲ್ ಹಾಕಿ ಬೆಳೆದಿರುವಂಥ ಬೆಲ್ಲ ಬೆಳಗಿರ್ತದೆ. ಎಲ್ಲರೂ ಬಿಳಿ ಬೆಲ್ಲನೇ ಕೊಂಡ್ಕೊಳ್ತಾರೆ. ಅದೇ ರೀತಿ ಈ ಅಕ್ಕಿನಲ್ಲೂ ಕೂಡ ಅಷ್ಟೇ, ಈಗ ಸಾವಯವದಲ್ಲಿ ಬೆಳೆದಿರೋದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಬಂದಿರ್ತದೆ, ಯಾಕೆಂದರೆ ಅದು ಇಳುವರಿ ಸ್ವಲ್ಪ ಕಡಿಮೆ ಬಂದಿರ್ತದೆ. ಹಂಗಾಗಿ ಇವನು ಸ್ವಲ್ಪ ರೇಟ್ ಜಾಸ್ತಿ ಮಾರಬೇಕು, ಯಾಕೆ ಅದಕ್ಕಿಂತ ಬೆಳಗಿರೋ ಅಕ್ಕಿನೇ ಕಡಿಮೆ ಸಿಗುತ್ತಲ್ಲ ಅಂದ್ಬಿಟ್ಟು ತಗೊಳ್ತಾರೆ. ಆ ರೀತಿಯಾಗಿ ಎಲ್ಲರೂ ಕೂಡ ಬೇರೆ ದೃಷ್ಟಿನಲ್ಲೇ ಯೋಚನೆ ಮಾಡೋದ್ರಿಂದ ಇದು ಒಂದು ನನಗೆ ತಿಳಿದ ಮಟ್ಟಿಗೆ ಹೋಬಳಿಗೆ ಇಬ್ಬಿಬ್ರು ಅದ್ರ ಬಗ್ಗೆ ಚಿಂತನೆ ಮಾಡೋರು ಸಿಗ್ಬೋದೇನೋ ಅಂತ ಅನ್ನಿಸ್ತದೆ ಸರ್. ಅಲ್ಲ, ನಿಮ್ಮ ರೈತರುಗಳಿಗೆ ತಾವು ಪ್ರೋತ್ಸಾಹ ಕೊಟ್ಟರೆ ಅವರು ಬೆಳಕೊಟ್ಟಿದ್ದು ನೀವು ಖರೀದಿ ಮಾಡಿ ಮಾರಾಟ ಮಾಡ್ಬೋದು. ಹೌದು ಅಲ್ವೇ, ಮೊದಲು ನಿಮ್ಮಿಂದಲೇ ತಾವು ಆರಂಭ ಮಾಡ್ಬೋದು. ಅಂದರೆ ನಿಮ್ಮ ನಿರ್ದೇಶಕರು ಈಗ ನೀವಿಬ್ಬರೇ ಪರದಾಡ್ತಾ ಇದ್ದೀರಲ್ವಾ, ಬೇರೆ ನಿರ್ದೇಶಕರು ನಿಮಗೆ ಸಹಕಾರ ಕೊಡಲ್ವೇ, ಸಹಾಯ ಮಾಡಲ್ವೇ, ಅಥವಾ ನಿಮ್ಮ ಕಷ್ಟಕ್ಕೆ ಅವರು ಹೆಗಲು ಕೊಡಲ್ವೇ, ಹೇಗೆ? ಬರ್ತಾರೆ ಸರ್, ಬರ್ತಾರೆ ಅವರು, ಕೆಲವು ಸಮಯ ಅವರು ಬರ್ತಾರೆ. ಆದರೆ ಎಲ್ಲ ಸಮಯದಲ್ಲೂ ಅವ್ರು ಬರಲ್ಲ, ಹೆಚ್ಚಿಗೆ ವ್ಯವಸಾಯಿಗಾರಲ್ಲ ಸರ್, ವ್ಯವಸಾಯಿಗಾರಾಗಲಿ ಕೆಲವು ಟೈಮಲ್ಲಿ ಬರ್ತಾರೆ. ಏನು ಕೆಲಸ ಇಲ್ದಿದಾಗ ಫೋನ್ ಮಾಡಿದ ತಕ್ಷಣ ಅಯ್ಯ ಇವತ್ತು ಬರೋಕ್ಕಲ್ಲ ನಾಳೆ ಪಿಕರ್ ಬಿಡ್ತೀನಿ ಅಂತ ಹೇಳ್ತಾರೆ. ಆ ಟೈಮ್ಗೆ ಅವರು ಹೇಳೋ ಟೈಮ್ಗೆ ನಾವು ಇದನ್ನ ಹಾಕೊಂಡು ಮಾತು ಮಾತಾಡ್ತೀವಿ ಸರ್. ವಿಶ್ವೇಶ್ವರಯ್ಯನವ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಿ. ಹೌದು ಸರ್. ಆ ಕಾರಣಕ್ಕಾದರೂ ನೀವು ಸಾಧನೆ ಮಾಡಲೇಬೇಕು, ದುಡಿಬೇಕು, ಸಾಧನೆ ಮಾಡಬೇಕು ಸರ್. ಇಲ್ವಾ? ಇಲ್ಲಾಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿಗೆ ಚ್ಯುತಿ ಬರ್ತದೆ ಅಲ್ವೇ, ಹಾಗಾಗಿ ಕಷ್ಟಪಡ್ಬೇಕು ನೀವು. ಕಷ್ಟಪಡಬೇಕು ಸರ್, ಕಷ್ಟಪಡ್ತೀವಿ ಸರ್, ಕಷ್ಟಪಡ್ತೀವಿ. ಏನಾದ್ರು ಮಾಡಿ ಈ ಕಂಪ್ನಿನ ಮುಂದಕ್ಕೆ ತರಬೇಕು ಅನ್ನೋ ಉದ್ದೇಶ ಮನಸ್ಸಲ್ಲಿ 100% ತುಂಬಿದೆ ಸರ್ ನಮ್ಗೆ ಅಲ್ವೇ. ಏನಾದರೂ ಮಾಡಲಿ ಮುಂದಕ್ಕೆ ತರಬೇಕು. ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿ ಕೊಪ್ಪ ತುಂಬ ಉತ್ತಮವಾದ ರೀತಿಯಲ್ಲಿ ಬೆಳೆಸಬೇಕು ಅಲ್ವಾ? ಹೌದು ಸರ್. ಅಥವಾ ನೀವು ಯಾರಿಗಾದ್ರೂ ಬೇರೆಯವ್ರಿಗೆ ಅಧ್ಯಕ್ಷಗಿರಿ ಕೊಟ್ಟು ಹೋಗ್ಬಿಡ್ತೀರಾ? ಇಲ್ಲ ಸರ್, ಇದನ್ನು ಸ್ವಲ್ಪ ಮುಂದಕ್ಕೆ ತರ್ಕೊಂಡು ನಾನು ಇದಿಲ್ಲ ಸರ್. ಅಕಸ್ಮಾತ್ ಯಾರು ಕೇಳಿದ್ರೆ ನಮ್ಮ ಡೈರೆಕ್ಟರ್ ಕೇಳಿದ್ರೆ ಕೊಡಕ್ಕೂ ರೆಡಿ ಇದ್ದೀನಿ ಸರ್ ನಾನು. ಅದು ಕೇಳೋರು ಯಾರು ಇಲ್ಲ ಪಾಪ, ಅಂಥವ್ರು ಯಾರು ಇಲ್ಲ, ನಾನು ನೀನೇ ಮಾಡ್ಬೇಕು ಅಂತ ಹೇಳ್ತಾವ್ರೆ. ಅಲ್ಲ, ಆ ರೀತಿ ಬಂದ್ರು ನಾವು ಕೊಡಕ್ಕೆ ರೆಡಿ ಇದ್ದೀನಿ ಸರ್. ಕೊಟ್ಟರು ಕೊಡೋ ಪ್ರಶ್ನೆ ಅಲ್ಲ, ನೀವು ನಿಂತು ಪುಟ್ಟಸ್ವಾಮಿಗಳೇ ಸಾಧನೆ ಮಾಡಬೇಕು. ಆದರೂ ನಾನು ಕೊಟ್ಟರು ಇದಕ್ಕಿಂತ ಹೆಚ್ಚಾಗಿ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ ಸರ್. ಕೇಳಿಯೋದು ನಮ್ಮ ರಮೇಶ್ ಅವರ ಅಧ್ಯಕ್ಷರಾಗಿದ್ದಾಗ ಅವ್ರು 4.5 ವರ್ಷದಿದ್ದುವೆ, ನಾವು ಅವ್ರಿಗೆ ಸಪೋರ್ಟ್ ಕೊಡಿದೆ ಕೇಳಿ. ಈಗ ಅವರು ಸಪೋರ್ಟ್ ಕೊಡ್ತಾರೆ, ಕೊಡ್ತಾರೆ ಸರ್ ಅಲ್ವಾ ರಮೇಶ್? ಹೌದು ಸರ್, ಹೌದು. ಅಥವಾ ಹೆಂಗಿದ್ರು ಅಧ್ಯಕ್ಷಗಿರಿ ಮುಗೀತು ಅಂದ್ಬಿಟ್ಟು ಕಡದೆದ್ದು ಬಿಡ್ತೀರಾ ಹೆಂಗೆ? ಇಲ್ಲ ಇಲ್ಲ ಸರ್, ನಾನು ಅವ್ರ ಜವಾನನ ರೀತಿನಲ್ಲೇ ಇವತ್ತು ಇರೋದು ಕೇಳಿ ಸರ್. ಹೌದಾ? ಇದ್ರುಗಳಿದ್ದಾರೆ ಕೇಳಿ ಸರ್. ಅಧ್ಯಕ್ಷರಾಗಿದ್ರು ಅವರು, ನಾನು ಅವರ ಬರೋಕ್ಕೂ ಮೊದಲು ಅವ್ರ ಚೇರ್ ವರ್ಸವನು ನಾನೇನೆ ಸರ್. ಅಲ್ಲ, ಒಟ್ಟಿನಲ್ಲಿ ನೋಡಿ, ಯಾವುದೇ ಒಂದು ರೈತ ಉತ್ಪಾದಕ ಕಂಪನಿ ಅಭಿವೃದ್ಧಿ ಆಗಬೇಕು ಅಂತಾದರೆ ಯಾರಾದರೂ ಒಬ್ಬರು ಅದಕ್ಕಾಗಿ ನಿಂತ್ಕೋಬೇಕು, ಮತ್ತು ಜನರಿಗೆ ಅದನ್ನು ಅರ್ಥ ಮಾಡಿಸ್ಬೇಕು ಇದರ ಉಪಯುಕ್ತತೆ ಏನು. ಒಂದು ವೇಳೆ ನಾವಿಲ್ಲಿ ಇರಲಿಲ್ಲ ಅಂದಿದ್ರೆ ನಿಮಗೇನು ತೊಂದರೆ ಆಗಿರ್ತಿತ್ತು ಅಲ್ವಾ? ಈ 100-150 ರೂಪಾಯಿ ಲಾಭ ಕೊಟ್ಟೆ, ಟಾರ್ಪಾಲ್ ಖರೀದಿ ಮಾಡಬೇಕಿತ್ತು, 100 ರೂಪಾಯಿ ಲಾಭನ ಕೊಟ್ಟೆ, ಲಾಸ್ ಮಾಡಿಕೊಂಡೆ, ನೀವು ಗೊಬ್ಬರ ಖರೀದಿ ಮಾಡಬೇಕಾಗಿತ್ತು. ಆದರೆ ನಾವಿರೋದ್ರಿಂದ ದರ ನಿಮಗೆ ಒಳ್ಳೆದ್ರಲ್ಲಿ ಸಿಗ್ತಾ ಇದೆ. ಒಳ್ಳೆ ಆಲೋಚನೆಗಳು ಇದಾವೆ ನಿಮ್ಮ ಮುಂದೆ, ಆದರೆ ಸಮಸ್ಯೆನಲ್ಲಿ ಇದ್ದೀರಿ, ಅದನ್ನು ಪರಿಹರಿಸ್ಕೊಂಡು ಮುಂದೆ ಬರಬೇಕು. ಕೆಮಿಕಲ್ಸ್ ಗೊಬ್ಬರಗಳು ಮಾರಾಟ ಸರ್ 100 ರೂಪಾಯಿ 106 ರೂಪಾಯಿ ಇಳಿಸಿದ್ವಲ್ಲ, ನಾವು ಮಾಡಿದ ಒಂದು ವಾರಕ್ಕೆ ನೀವು ಅವ್ರಿಗೆ ಇಳಿಸ್ಬಿಟ್ರು ಅದೇ ರೇಟ್ಗೆ ನೋಡಿದ್ರ. ಹಾಗೆ ಯಾಕೆ ಹಿಂಗೆ ಅಂತ ಕೇಳಿದ್ರು. ಅವ್ರು ಹಂಗೆ ಮಾಡಿದ್ರು ಅದಕ್ಕೆ ನಾವು ಹಿಂಗೆ ಮಾಡಿದ್ವಿ. ಮೊದಲೇನಾಗಿತ್ತು ನಿಮ್ಗೆ ಮಾಡೋಕೆ ಅಂತ ಅವ್ರನ್ನೇ ಪ್ರಶ್ನೆ ಮಾಡೋರು ಸರ್ ಅವರು ರೈತರೇ ಅಲ್ವಾ. ಅವ್ರು ಬಂದು ಮಾಡೋದಕ್ಕೆ ಮಾಡಿಬಿಟ್ರಿ, ಮೊದಲು ಎಷ್ಟು ಲಾಭ ಮಾಡ್ತಿದ್ರಿ ನೀವು, ನಾವು ಅಲ್ಲಿಗೆ ಹೋಯ್ತೀವಿ ಅಂತ ಚೆನ್ನಾಗಿ ನಡೀತೀವಿ ವ್ಯಾಪಾರ ಸರ್ ನಮಗು, ತಿರುಗಿ ಈಗ ಡೌನ್ ಆಗ್ಬಿಡ್ತು. ವ್ಯಾಪಾರದಲ್ಲಿ ಏರು ಪೇರು ಇದ್ದೇ ಇರ್ತದೆ, ಆದರೆ ನೀವು ಗಟ್ಟಿಯಾಗಿ ನಿಂತು ಕಂಪ್ನಿನ ಕಟ್ಟಬೇಕು. ಒಳ್ಳೇದ್ರಪ್ಪ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನಮ್ಮ ಕೇಳುಗರು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳಿ ಪುಟ್ಟಸಾಮಣ್ಣವ್ರೆ? 9844635101. ಇನ್ನೊಂದ್ಸರಿ ಹೇಳಿ. 9844635101.